ತವ ಕಥಾಮೃತಂ ತಾತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾಜನಾ. ಮಹಿಮಚರಣನಿಗೆ ಹೇಳ್ತಾ ಇದ್ದಾರೆ, ನಾನು ಮಹಿಮಚರಣ ಚಕ್ರವರ್ತಿ, ನಾನು ವಿದ್ವಾಂಸ ಅಂತನೋ ಈ ಅಹಮನ್ನ ತ್ಯಾಗ ಮಾಡಬೇಕು. ಆದ್ರೆ ವಿದ್ಯಾ ಅಹಮನಿಂದ ಯಾವ ತೊಂದರೆಯೂ ಬಾರದು. ಶಂಕರಾಚಾರ್ಯರು ಲೋಕ ಶಿಕ್ಷಣಕ್ಕಾಗಿ ವಿದ್ಯಾ ಅಹಂ ಇಟ್ಕೊಂಡಿದ್ರು. ಇದು ಶ್ರೀರಾಮಕೃಷ್ಣ ಒಂದು ವಿಶೇಷವಾದ ಮಾತು, ವಿದ್ಯಾ ಅಹಂ ಅವಿದ್ಯಾ ಅಹಂ ಅಂತ. ನಾನು ಸಂತಾನ ಭಾವದಲ್ಲಿರೋದ್ರಿಂದ ನಾನು ಭಕ್ತ ಅಹಂ ಇಟ್ಕೊಂಡಿದ್ದೇನೆ ಅನ್ನುವ ಮಾತನ್ನ ಅವ್ರು ಹೇಳ್ತಿತ್ತು. ಹೀಗೆ ಭಕ್ತ ಅಹಂ ಅದನ್ನು ಕೂಡ ಇಟ್ಕೊಳ್ಬಹುದು, ವಿದ್ಯಾ ಅಹಂ ಅದನ್ನು ಕೂಡ ಇಟ್ಕೊಳ್ಬಹುದು, ಅಪಾಯವಿಲ್ಲ. ಇಟ್ಕೊಳ್ಳೋದು ಯಾರು? ನಾನು ನೀವು ಅಲ್ಲ. ಸಮಾಜ ಸ್ಥಿತಿ ಬಂದ ಮೇಲೆ ಕೆಳಗೆ ಇಳಿದು ಬಂದು ನಾನು ವಿದ್ಯಾ ಅಹಂ ಇಟ್ಕೊಂಡಿದ್ದೇನೆ ಅಂತ ವ್ಯವಹರಿಸ್ಬೋದು. ಇಲ್ಲೇ ನಾನು ಅಂತ ಹೇಳ್ತಾ ಇರೋದು ಏನೋ ಅಷ್ಟೊಂದು ನೀನು ಅಂತ ಪಡ್ಬಿಡ್ತಾ ಇದೆಯಲ್ಲ ಅಂತ. ಇಲ್ಲ ಕಣ್ಣು, ವಿದ್ಯಾ ಅಹಮ್ಮದು ಲೋಕ ಕಲ್ಯಾಣಕ್ಕೋಸ್ಕರ ಇಟ್ಕೊಂಡಿದ್ದೆ ಶ್ರೀರಾಮಕೃಷ್ಣ ವಿದ್ಯಾ ಅಹಮ್ಮದ ಇಟ್ಕೊಂಡ ಭಯವೇನಿಲ್ಲ ಅಂತ. ಈ ರೀತಿಯಲ್ಲಿ ನಮ್ಮ ನಾವು ಬಹಳ ಸತಿ ಮೋಸ ಮಾಡ್ಕೊಳ್ತೇವೆ. ಮುಖ್ಯವಾಗಿ ನಮ್ಮನ್ನು ನಾವು ಮೋಸ ಮಾಡ್ಕೊಳ್ಳೋ ಅನ್ನೋದ್ರಿಂದ ನಾವು ಎಲ್ಲರೂ ಮೋಸ ಮಾಡ್ತಾ ಇರ್ತೀವಿ. ಇತರರಿಗೆ ಯಾಕೆ ಮನುಷ್ಯ ಮೋಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಅವನಿಗೆ ಅವನೇ ಮೋಸ. ಆಧ್ಯಾತ್ಮಿಕ ಜೀವನದಲ್ಲಿ ಆತ್ಮನಿರೀಕ್ಷಣ ಆತ್ಮ ಪರೀಕ್ಷಣ ಅಂತ ಒಂದು ಮಾತಿದೆ. ತನ್ನಂತಾನೇ ಪರೀಕ್ಷೆ ಮಾಡ್ತಾ ಇರಬೇಕು, ತನ್ನನ್ನು ತಾನು ನಿರೀಕ್ಷಿಸ್ತಾ ಇರಬೇಕು, ತನ್ನಂತಾನು ಪರೀಕ್ಷೆ ಮಾಡ್ತಾ ಇರಬೇಕು. ನಾನು ಹೇಗಿದ್ದೇನೆ, ನನ್ನ ಅವಸ್ಥೆ ಏನು, ನನ್ನ ಮನಸ್ಸು ಹೇಗೆ ಆಲೋಚನೆ ಮಾಡ್ತಾ ಇದೆ, ಇದನ್ನೇ ಆಲೋಚನೆ ಮಾಡೋದು ಈ ಆಧ್ಯಾತ್ಮಿಕ ಸಾಧಕರ ಪ್ರಧಾನವಾದ ಕಾರ್ಯ. ಅವನು ಹೇಗಿದ್ದಾನೆ, ಇವನು ಹೇಗಿದ್ದಾನೆ, ಇವನು ಯಾಕೆ ಹೀಗಿದ್ದಾನೆ ಅಂತ ಪ್ರತಿಯೊಬ್ಬರನ್ನು ಕೂಡ ಪರೀಕ್ಷೆ ನಿರೀಕ್ಷೆ ಮಾಡಬೇಕಾದ್ದು ಬಾಕಿ ಉಳಿದವರಿಗೆ ಅಲ್ಲ. ಆದ್ರಿಂದ ಶ್ರೀರಾಮಕೃಷ್ಣ ಹೇಳುವಂತಹ ಈ ವಿದ್ಯಾ ಅಹಂ ಅಂತ ನೆಚ್ಕೊಳ್ಬೇಕಾದ್ರೆ ನಮ್ಮ ಆತ್ಮನಿರೀಕ್ಷಣಾ ಪರೀಕ್ಷಣದ ಮೂಲಕ ಮತ್ತು ಸಾಧನೆಯ ಮೂಲಕ ಸಮಾಧಿ ಸ್ಥಿತಿ ಏರಿ ಅವರಿಂದ ಇಳಿದು ಬಂದ ಮೇಲೆ ಮಾತ್ರವೇ ಆ ವಿದ್ಯಾ ಅಹಂ ಭಗವಂತನಿಗೆ ಇಡ್ತಾನೆ. ನಾವು ಇಟ್ಕೊಳ್ಳೋದಲ್ಲ ಅದು ಕೂಡ, ನಾವು ಇಟ್ಕೊಳ್ತೀವಂತಂದ್ರೆ ಮತ್ತೊಂದು ಅಹಂಕಾರ ಆಯ್ತಲ್ಲ, ಅದು ನಾವೇ ಇಟ್ಕೊಳ್ಳೋದು. ಅವನು ಹೇಳ್ತಾನೆ, ಅವನೇ ಮಾಡಿಸ್ಕೊಡ್ತಿರ್ತಾನೆ. ಅಲ್ಲಿವರೆಗೆ ಗೊತ್ತೆ ಈ ನಿರಹಂಕಾರದ ಬಗ್ಗೆ ದೊರಕುತ್ತೆ ಸಾಧು. ಶ್ರೀರಾಮಕೃಷ್ಣ ಇದೆಲ್ಲ ಹೇಳಿದ್ರು. ಈಗ ಕೆಲವು ಬಹಳ ಭಯಂಕರವಾದ ವಿಚಾರಗಳನ್ನು ಹೇಳ್ತಾರೆ. ಅದು ಕೂಡ ಮುಖ್ಯವಾಗಿ ಈ ಅಹಂ ಪರಮಾತ್ಮ ಸೇರ್ತಕ್ಕಂಥ ಒಂದು ಭಾವನೆಯಿಂದ ಸಾಧನೆ ಮಾಡ್ತಕ್ಕಂಥವರಿಗೊಂದುವೆ ಇವರೆಲ್ಲ ಬಹಳ ಬಹಳ ಮುಖ್ಯ. ಹೇಳ್ತಾ ಇದ್ದಾರೆ, ಹೆಂಗದರ ಸಂಬಂಧವಾಗಿ ಬಹಳ ಎಚ್ಚರಿಕೆಯಿಂದ ಇದ್ದ ಇಲ್ಲದಿದ್ರೆ ಬ್ರಹ್ಮಜ್ಞಾನ ದೊರೆಯುದು. ಆದ್ರಿಂದ ಸಂಸಾರದಲ್ಲಿ ಇದನ್ನ ದೊರಕಿಸಿಕೊಳ್ಳೋದು ಬಹಳ ಕಷ್ಟ. ಅಂದ್ರೆ ಇದನ್ನಂದ್ರೆ ಬ್ರಹ್ಮಜ್ಞಾನವನ್ನ ಸಂಸಾರದಲ್ಲಿ ದೊರಕಿಸಿಕೊಳ್ಳೋದು ಬಹಳ ಕಠಿಣ, ಸಾಧ್ಯವಿಲ್ಲ ಅಂತೇನೆ ಹೇಳಿಲ್ಲ ಶ್ರೀರಾಮಕೃಷ್ಣ. ಕಠಿಣ ಅಂತ ಹೇಳಿದೆ. ಎಷ್ಟೇ ಬುದ್ಧಿವಂತನಾಗಿದ್ರು ಮತಿ ಹಿಡಿದ ಕೊಠಡಿಯಲ್ಲಿ ಇದ್ರೆ ಶರೀರಕ್ಕೆ ಮತಿ ಬಳಿದೇ ಬಳಿದುಕೊಡುತ್ತೆ. ಯುವತಿಯ ಸಹವಾಸ ಕಾಮ ವಿಹೀನದಲ್ಲೂ ಕಾಮೋದ್ವೇಗವನ್ನು ಉಂಟು ಮಾಡಿಬಿಡುತ್ತೆ. ಎಷ್ಟು ಮಾತಾಡಿಬಿಟ್ರು, ಎಂತ ಮಾತಾಡಿಬಿಟ್ರು, ಹೆಂಗಸರ ಸಂಬಂಧವಾಗಿ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ ತಕ್ಷಣ ಹೆಂಗಸರಲ್ಲ ಹಿಂಗೆ ಧೂಳಿ ಬಿಡ್ಬೇಕು ಅವ್ರನ್ನ ಅಂತ ಗಂಡಸು. ಅದೊಂದೇ ಮಾತು ಶ್ರೀರಾಮಕೃಷ್ಣ ಹೇಳಿದ್ದಾರೆ ನೋಡಿ. ಅದು ಗಂಡಸರ ವಿಚಾರದಲ್ಲಿ ಹೆಂಗಸರೇ ನಾನು ಸಾಧಕರಾಯ್ತು ಅಂತ ಹೇಳಿದ್ರೆ ಅವರೇನಾದ್ರು ಅಹಂ ಬ್ರಹ್ಮಾಸ್ತ್ರ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ಗಂಡಸರ ಜೋಗ ಕಣ್ಣಿನ ಸಂಬಂಧವಾಗಿ ಅವರು ಎಚ್ಚರಿಕೆ ನೀಡಬೇಕಾಗುತ್ತೆ ಅಂತ ಹೀಗೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಆದ್ರಿಂದ ಸಂಸಾರದಲ್ಲಿ ಇದನ್ನ ಈ ಬ್ರಹ್ಮಜ್ಞಾನವನ್ನು ತೊಡಗಿಸ್ಕೊಳ್ಳೋದು ಬಹಳ ಕಠಿಣ. ಯಾಕೆ ಎಷ್ಟೇ ಬುದ್ಧಿವಂತನಾಗಿದ್ದರೂ ಮತಿ ಹಿಡಿದ ಕೊಠಡಿಯಲ್ಲಿ ಇದ್ದರೆ ಶರೀರಕ್ಕೆ ಮತಿ ಬಳಿದೇ ಬಳಿಕೊಳ್ಳುತ್ತೆ ಅಂತ. ಮತಿ ಹಿಡಿದ ಕೊಠಡಿ ಅಂತ ಉದಾಹರಣೆ. ಕೊಠಡಿ ಅಂದ್ರೆ ಚಿಕ್ಕ ಕೊಠಡಿ ಇದೆ, ಯಾವಾಗಲೇ ಓಡಾಡುವ ಹೊತ್ತಿಗೆ ಅದು ಸತ್ತಾನ ತಗಿತು ಅಂತಂದ್ರೆ ಮಸಿ ಆಯ್ತು. ಹೊರಗಡೆ ಬಂದ್ರೆ ನೋಡಲು ಅಂತ ನಾಲ್ಕು ಜನ ಬೆರಳು ತೋರಿಸ್ತಾರೆ. ಇದು ಹೊರಗಡೆ ಯಾರು ಬೆರಳು ತೋರಿಸ್ಬೇಕಾಗಿಲ್ಲ, ಆಧ್ಯಾತ್ಮಿಕ ಜೀವನದಲ್ಲಿ ಅದು ನಮ್ಮ ಅಂತರಂಗದಲ್ಲಿ ಆ ಮಸಿಯ ಅನುಭವ ಆಗ್ತಾ ಇರುತ್ತೆ. ಆ ಮಸಿಯಿಂದಾಗಿ ಮನಸ್ಸು ಅಶುದ್ಧವಾದ್ರಿಂದ ಅದು ಸಮಾಧಿ ಏರುವುದಿಲ್ಲ. ಸಮಾಧಿಗೆ ಏರಬೇಕು. ಕೊಂಡದಲ್ಲಿ ಇರುತ್ತೆ ಇರ್ತಕ್ಕಂತಹ ಮನಸ್ಸು ಮೇಲುಮುಖವಾಗಿ ಹೋಗಿ ಸಹಸ್ರಕ್ಕೆ ಏರ್ಬೇಕಲ್ಲ, ಏರೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅದು ದೋಷಪೂರ್ಣವಾಗಿಬಿಟ್ಟಿರುತ್ತೆ. ಬಳಿಕ ಒಂದು ಮಾತಾಡ್ತಾರೆ, ಯುವತಿಯ ಸಹವಾಸ ಕಾಮ ವಿಹೀನನಲ್ಲೂ ಕಾಮೋದ್ರೇಕವನ್ನು ಉಂಟು ಮಾಡಿಬಿಡುತ್ತೆ ಅಂತ. ಕಾಮದಂದರೆ ಎದುರ್ತಕ್ಕಂತಹ ಮನುಷ್ಯನಾದರೂ ಕೂಡ ಯುವತಿಯೊಂದಿಗೆ ಬಹಳ ಹೊತ್ತು ಇದ್ದದ್ದೇ ಆದರೆ ಅವನಲ್ಲಿ ಕಾಮ ಉತ್ಪತ್ತಿ ಉಂಟು ಮಾಡುತ್ತೆ, ಕಾಮ ಉತ್ಪತ್ತಿ ಆಗಿಬಿಡುತ್ತೆ. ಹಾಗಾದ್ರೆ ಎಷ್ಟು ಪ್ರಬಲವಾಗಿದೆ, ಎಷ್ಟು ಎಚ್ಚರಿಕವಾಗಿರಬೇಕು, ಎಚ್ಚರಿಕೆ ಇರಬೇಕು ಅಂತ ಈ ಮಾತಿನ ತಾತ್ಪರ್ಯ ಬಳಿಕ ಹೇಳ್ತಾ ಇದೆ. ಆದರೆ ಸಂಸಾರದಲ್ಲಿರುವ ಜ್ಞಾನವಾಗಿ ಯಾವಾಗಲಾದರೂ ಒಮ್ಮೆ ತನ್ನ ಸ್ವಂತ ಸತಿಯ ಸಹವಾಸ ಮಾಡೋದೇನು ಕೆಡ್ಕಾಗ್ತೇನಲ್ಲ, ಸ್ವಾಭಾವಿಕ ದೇಹ ಬಾಧೆಯನ್ನ ತೀರಿಸಿಕೊಳ್ಳುವ ಹಾಗೆ ಈ ಬಾಧೆಯನ್ನು ತೀರಿಸಿಕೊಂಡಾಗುತ್ತೆ, ತೀರಿಸಿಕೊಂಡಂತಾಗುತ್ತೆ. ಇದು ಲಾಡು ಜಿಲೇಬಿಯನ್ನ ಅಪರೂಪಕ್ಕೆ ಒಮ್ಮೆ ತಿಂದ ಹಾಗೆ ಮನೆಯಲ್ಲಿ ತನ್ನ ನಗ್ತಿದಾಗುತ್ತೆ. ಇದು ಗೃಹಸ್ಥರಿಗೆ ಅಷ್ಟು ಕೆಡ್ಕಾಗ್ತೇನಲ್ಲ, ಕಿವಿ ಅರಸ್ಕೊಂಡು ಕೇಳಿ. ಈ ಒಂದು ದಾಂಪತ್ಯ ಜೀವನ, ದಾಂಪತ್ಯ ಸುಖ ಅಂತಕ್ಕಂಥದ್ದು ಗೃಹಸ್ಥರಿಗೆ ಕೆಡ್ಕಾದೇನಲ್ಲ ಅಂತ ಶ್ರೀರಾಮಕೃಷ್ಣ ಹೇಳಿದಲ್ಲ, ಅಷ್ಟನ್ನೇ ತಗೊಂಡಿದ್ದಾರೆ. ಅವ್ರು ಹೇಳಿದ್ರಲ್ಲ, ಯಾರಾದರೂ ಒಮ್ಮೊಮ್ಮೆ ಸಾಹಸ ಮಾಡಲು ಕೆಡ್ಕಾದೇನಲ್ಲ ಅಂತ ಹೇಳಿದ್ರು, ಅದನ್ನು ಬಿಟ್ಬಿಟ್ಟಾರೆ. ಯಾವಾಗ ಏನು ತಾಳಾರಣ ಆಗ ಮಾತ್ರ ಅದಕ್ಕಂತ ಹೇಳಿದ್ರೆ ಬಹಳ ಭಯಂಕರವಾಯಿತು ಈ ಕಾಮ ಅಂತ ಹೇಳ್ತಕ್ಕಂಥ ಈ ಜಗತ್ತಲ್ಲಿ. ಜಗತ್ತಿಗೆ ಜಗತ್ತನ್ನೇ ತಾನು ಹಿಡಿದಲ್ಲಿ ಇಟ್ಕೊಂಡಂತಹ ವಸ್ತು ಅಲ್ವಾ ಅದು. ಅದರಿಂದಲೇ ವೈವಾಹಿಕ ಜೀವನ. ವೈವಾಹಿಕ ಜೀವನ ಅಂತ ಹೇಳಿದ ತಕ್ಷಣ ಅದು ಲೈಸೆನ್ಸ್ ಸಿಕ್ಕಿದಂತಹ ಜೀವನ ಅಂತ ಅರ್ಥ ಮಾಡ್ಕೋಬಾರ್ದು. ಅದು ಸಾಧನೆಯ ವೇಳೆಯಲ್ಲಿ ಇನ್ನು ತಳ್ಳಾರದಂತಹ ಸಂಕಟ ಉಂಟಾದಾಗ ಒಮ್ಮೊಮ್ಮೆ ಆ ಸಂಕಟವನ್ನು ಹೋಗಲಾಡಿಸ್ಕೊಳ್ಳೋದಕ್ಕೋಸ್ಕರ ವ್ಯವಸ್ಥೆ. ಶ್ರೀರಾಮಕೃಷ್ಣ ಹೇಳಿದಂತಹ ಈ ಮಾತನ್ನ ಜಗತ್ತಿನ ಜನ ಎಲ್ಲ ಕೇಳಿದ್ರೆ ಈ ಸಮಾಜ ಕಲ್ಯಾಣದ ಕಾರ್ಯಕ್ರಮ ಇಷ್ಟೆಲ್ಲ ತೊಂದರೆ ಪಟ್ಕೊಳ್ಬೇಕಾಗಿಲ್ಲ ಇಷ್ಟು, ಆದರೆ ಅದೆಲ್ಲ ಎಲ್ಲ ಸಾಧ್ಯ ಹೀಗಿರೋದೆ ಸರಿಯಾಗಿ. ಎಷ್ಟು ಜನ ಹೋಗಿ ಯಾರು, ಎಷ್ಟು ಜನ ಓದಿ ಆ ಸಂಯಮವನ್ನು ತಂದುಕೊಂಡಾರು, ಅದೆಲ್ಲ ಆಗದೆ ಹೋಗೋದು ಮಾತ್ರ. ಈಗ ಹೇಗಿದ್ಯೋ ಹಾಗೆ ನಡೀಲಿ, ಆ ವಿಚಾರ ಬೇರೆ. ಅಂತೂ ಶ್ರೀರಾಮಕೃಷ್ಣ ತಮಾಷೆಯಾಗಿ ಹೇಳೋದು ನೋಡಿ, ಲಾಡು ಜಿಲೇಬಿಯನ್ನು ಏನಾದ್ರು ದಿನ ತಿಂತಾರೆ, ಏನಾದ್ರು ಅಂತಂದ್ರೆ ತಿಂದ್ರೆ ಅನೀತು ಹಾಗೆ ಒಮ್ಮೊಮ್ಮೆ ತಿನ್ನುವ ಹಾಗೆ ಇದು ಕೂಡ ಅಂತ ಎಷ್ಟು ಸಾರಸ್ವವಾಗಿ ಹೇಳಿದ್ದಾರೆ. ಬಳಿಕ ಇನ್ನೊಂದು ಹೆಜ್ಜೆ ಮುಂದೋಗಿ ಹೇಳ್ತಾರೆ, ಇದುವರೆಗೆ ಹೇಳಿದ್ದು ಗೃಹಸ್ಥರಿಗೆ ಸಂಬಂಧಪಟ್ಟಂತೆ, ಈಗ ಸನ್ಯಾಸಿಗಳಿಗೆ ಸಂಬಂಧಪಟ್ಟಂತೆ ಹೇಳ್ತಾ ಇದ್ದಾರೆ. ಅದು ಕೂಡ ಗೃಹಸ್ಥರ ಹತ್ರ ಪ್ರೈವೇಟ್ ಆಗಿ ಹೇಳಿದ್ರೆ ಹೇಳ್ತಾರೆ. ಆದರೆ ಸನ್ಯಾಸಿಗೆ ಇದು ಬಹಳ ಕೆಡುಕಾತು. ಅಂದ್ರೆ ಹೆಂಗಸಿನ ಸಹವಾಸ, ಸನ್ಯಾಸಿ ಹೆಂಗಸಿನ ಚಿತ್ರಪಟವನ್ನು ಕೂಡ ನೋಡ್ಬಾರ್ದು. ಸನ್ಯಾಸಿ ಹೆಂಗಸಿನ ಸಹವಾಸ ಮಾಡೋದು ಅಂದ್ರೆ ಉಗುಳಿದ ಉಗುಳನ್ನ ಮತ್ತೆ ನುಂಗಿದ ಹಾಗೆ. ಸನ್ಯಾಸಿಗಳಿಗೆ ಈ ಕೆಲವು ಮಾತುಗಳನ್ನ ವಿಶೇಷವಾಗಿ ಬರೆದು ಅಚ್ಚಾಚಿ ಅಥವಾ ದೊಡ್ಡ ದೊಡ್ಡ ಅಕ್ಷರಗಳಲ್ಲೆಲ್ಲ ಬರೆದು ಅವ್ರ ಗೋಡೆಗಳಲ್ಲಿ ಅಂಟಿಸಿದ್ರೆ ಎಷ್ಟೋ ವಾಸಿ ಅಂತ ಅನಿಸುತ್ತೆ. ಎಷ್ಟೋ ಸ್ಥಿತಿ ಅಷ್ಟು ಅದ್ಭುತವಾಗಿದೆ ಹೆಂಗಸಿನ ಚಿತ್ರಪಟವನ್ನು ಕೂಡ ನೋಡಬಹುದು ಅಂತ. ಚಿತ್ರ ನೋಡಿದ್ರು ಕೂಡ ಮನಸ್ಸು ವಿಚಲಿತವಾಗುವ ಸಂಭವ. ಮನಸ್ಸು ವಿಚಲಿತವಾದ ಮೇಲೆ ಯೋಗ ಅಲ್ಲಿಗೆ ನಿಂತು ಹೋಯ್ತು ಅಂತಲೇ ಅರ್ಥ. ಯೋಗ ಭ್ರಷ್ಟ ಆಗಿಬಿಟ್ಟ ಅಂತಲೇ ಅರ್ಥ. ಅದು ಮನಸ್ಸು ಮೇಲೆ ಹೋಗೋದೇ ಇಲ್ಲ. ಅದರಿಂದ ಶ್ರೀರಾಮಕೃಷ್ಣರು ಈ ಮಾತನ್ನ ತುಂಬ ಕಟುವಾದ ಕಟ್ಟುನಿಟ್ಟಿನ ಭಾಷೆಯಲ್ಲಿ ಹೇಳ್ತಾ ಇದ್ದಾರೆ. ಹೆಂಗಸಿನ ಸಹವಾಸ ಮಾಡುದು ಅಂದ್ರೆ ಉಗುಳಿದ ಉಗುಳನ್ನು ಮತ್ತೆ ಮುಗಿದ ಹಾಗೆ ಅಂತ ಎಂತ ಉದಾಹರಣೆ ಹೇಳ್ಬಿಟ್ರು. ನಾಯಿಗೆ ಹೆಸರಿದೆ ವಾಂತಾಶಿ ಅಂತ. ಆ ಶಿ ಅಂದ್ರೆ ತಿನ್ನುವಂತಹದ್ದು ಅಂತ. ವಾಂತಿ ಮಾಡಿದ್ದನ್ನು ತಿನ್ನುವಂತಹದ್ದಕ್ಕೆ ವಾಂತಾಶಿ ಅಂತ ಹೆಸರು. ಈ ಜಗತ್ತಲ್ಲಿ ಯಾವ ಪ್ರಾಣಿಯೂ ಕೂಡ ತಾನು ಉಗುಳಿದ್ದನ್ನ ತಾನು ತಿನ್ನೋದು ಕಂಡು ಬರ್ತಾ ಇಲ್ಲ. ಆದ್ರೆ ನಾಯಿ ತಿನ್ನುತ್ತೆ. ಆ ಬಗೆಯ ನಾಯಿ ಜೀವನ ಆಗಿಬಿಡುತ್ತೆ. ಉಗುಳಿದ ಉಗುಳನ್ನು ನುಂಗಿದ ಹಾಗೆ ಅಂತ ಉದಾಹರಣೆ ಕೊಟ್ಟು ಹೇಳ್ತಾ ಇದ್ದಾರೆ. ಅಂದ್ರೆ ಸನ್ಯಾಸಿಗಳು ಎಷ್ಟು ಕಷ್ಟ ಕಟ್ಟುನಿಟ್ಟಿನ ಜೀವನ ನಡೆಸಬೇಕಾಗತ್ತೆ ಅಂತ ಬಗ್ಗೆ ಗೃಹಸ್ಥರು ಕೂಡ ತಿಳ್ಕೊಳ್ಳುತ್ತಿರೋದು ಅವಕಾಶ. ಬಳಿಕ ಮುಂದುವರಿಸ್ತಾರೆ. ಸನ್ಯಾಸಿ ಹೆಂಗಸಿನೊಡನೆ ಕುಳಿತುಕೊಂಡು ಮಾತುಕತೆ ಆಡಕೂಡುದು. ಆಕೆ ಭಕ್ತ ಶಿಖಾಮಣಿಯಾಗಿದ್ದರು ಕೂಡ, ಇವನು ಸ್ವತಃ ಜಿತೇಂದ್ರಿಯನಾಗಿದ್ದರು ಕೂಡ ಮಾತುಕತೆ ಆಡಕೂಡುದು. ನೋಡಿ ಎಲ್ಲಿ ಬಂತ. ಮುಂದುವರಿಸ್ತಾರೆ. ಸನ್ಯಾಸಿ ಕಾಮ ಕಾಂಚನ ಎರಡನ್ನೂ ತ್ಯಜಿಸಬೇಕು. ಹೆಂಗಸರ ಪಟವನ್ನ ಹೇಗೆ ನೋಡ್ಕೊಳ್ಳೋದು ಹಾಗೆ ಕಾಂಚನ ಅಂದ್ರೆ ಹಣ ಅದನ್ನ ಸ್ಪರ್ಶ ಕೂಡ ಮಾಡಿಕೊಡುದು. ಹಣ ಇತ್ತು ಅಂದ್ರೆ ಆತನಿಗೆ ಕೆಡುಕು. ಯಾಕೆಂದ್ರೆ ಅದು ಲೆಕ್ಕಾಚಾರ, ಧನಮದ, ಕ್ರೋಧ, ದುರಾಲೋಚನೆ ಇದೇ ಬದಲಾದವನ್ನ ಉಂಟು ಮಾಡಿಬಿಡುತ್ತೆ. ಇದು ಈಗ ತಾನೇ ಪ್ರಕಾಶಮಾನವಾಗಿ ಉಳಿತಾ ಇದ್ದಂತಹ ಸೂರ್ಯನನ್ನ ಇದ್ದಕ್ಕಿದ್ದ ಹಾಗೆ ಮೋಡವನ್ನು ಮುಚ್ಚಿಕೊಳ್ಳುವ ಹಾಗೆ. ಅದಕ್ಕಾಗಿಯೇ ನನಗಾಗಿ ಮಾರ್ವಾಡಿ ಭಕ್ತರು ಹೃದಯರಾಮನ ಹತ್ರ ಹಣ ಇಡೋದಕ್ಕೆ ಇಚ್ಛಿಸಿದಾಗ ನಾನು ಅವರಿಗೆ ಹೇಳಿದೆ, ಅದೆಲ್ಲೂ ಆಗೋದಿಲ್ಲ, ಹತ್ತಿರವಿದ್ದರೆಯೇ ಆಸೆ ಹೇಳುತ್ತೆ. ಕೇಳ್ಬಿಟ್ರಿ ಎಲ್ಲ. ಹಾಗಾದ್ರೆ ನೀವು ಭಕ್ತರೆಲ್ಲ ಹಣ ಕೊಡ್ತಾರಲ್ಲ, ಅಲ್ಲಿ ಮುಟ್ಟಿರಲ್ಲ, ನೀವು ಕೂಡ ಸ್ತ್ರೀಯರೊಂದಿಗೆ ಕೂತ್ಕೊಂಡು ಮಾತಾಡೋದನ್ನ ನಾವು ನೋಡ್ತಾ ಇದ್ದೀವಲ್ಲ. ನಾನು ಬಾರಿ ಕೇಳಬೇಕಲ್ವ. ನಾನೇನಾದರೂ ಬಾಯಿ ಮುಚ್ಚಿಕೊಂಡು ಬಿಡ್ತರೆ ನಾನು ನಿಮ್ಮ ಹತ್ರ ಹಣವನ್ನು ಕೊಡಬಾರ್ದು, ಆದರೆ ಸ್ತ್ರೀಯೊಂದಿಗೂ ಮಾತನಾಡಬಾರ್ದು. ಸ್ತ್ರೀಯೊಂದಿಗೆ ಮಾತ್ರ ಅದಕ್ಕೆ ಯಾರೊಂದಿಗೂ ಕೂಡ ಸ್ತ್ರೀ ಸಹವಾಸ ಮಾಡಿದವರನ್ನು ಮಾತಾಡಬಾರ್ದು ಅಂತ ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಕ್ಕೆ ಯಾಕೆಂದ್ರೆ ನೀನು ಇವನು ಅಲ್ಲಿಗೆ ಹೋಗ್ಬಿಟ್ಟು ಬಂದವನು ಅಂತ ಹೇಳ್ತಾ ಇರುತ್ತ ನಿಂತರಲ್ಲ. ಹಾಗೇನಾದ್ರೂ ಮಾಡಿಕೊಟ್ರೆ ಎಷ್ಟೋ ಬೃಹತ್ತಾದ ಕೆಲಸಗಾರಿಗೆಲ್ಲ ನಿಂತು ಹೋಗ್ಬಿಡುತ್ತೆ. ನನ್ನ ಪಾಡಿಗೆ ನಾನು ಆನಂದ ಇರ್ಬೋದು, ಖಂಡಿತವಾಗಿ ನನ್ನ ಪಾಡಿಗೆ ನಾನು ಆನಂದ ಇರ್ಬೋದು. ಆಮೇಲೆ ಇನ್ನೊಂದು ವಿಚಾರ, ಇಷ್ಟು ವರ್ಷಗಳ ತಪಸ್ಸು ಮಾಡಿದ ಮೇಲೆಯೂ ಕೂಡ, ಶ್ರೀರಾಮಕೃಷ್ಣರ ಅನುಗ್ರಹವನ್ನ ಪಡೆದ ಮೇಲೆಯೂ ಕೂಡ ಈ ಕಾಮ, ಈ ಕಾಂಚನ ಅಥವಾ ಈ ಕಾಮಿನಿ, ಈ ಕಾಂಚನ ನಮಗೆ ತೊಂದರೆ ಕೊಟ್ಟಿತು ಅಂತ ಹೇಳಿದ್ರೆ ಇನ್ಯಾತಕ್ಕ ಆ ತಪಸ್ಸು, ಇನ್ಯಾತಕ್ಕ ಆ ಶ್ರೀರಾಮಕೃಷ್ಣ ಕೃಪೆ. ಶ್ರೀರಾಮಕೃಷ್ಣ ತಮ್ಮ ಕೃಪೆಯ ವಿಷಯದಲ್ಲಿ ಸುಮ್ಮನೆ ಬಿಡಬೇಕು. ಕೃಪೆಯೇ ಇಲ್ಲ ಏನೂ ಇಲ್ಲ. ಕೃಪೆಯಾಗಿರ್ತಕ್ಕಂತಹದ್ದು ಇಲ್ಲಿ ಬರಬೇಕು. ಕಾಂಚವನ್ನು ಮುಟ್ಟಿದ್ರೂ ಕೂಡ ಅದರ ಮೂಲಕ ಸತ್ಕಾರ್ಯಗಳನ್ನು ನಿರಂತರವಾಗಿ ಮಾಡಿದ್ರೂ ಕೂಡ ಸನ್ಯಾಸಿಗೆ ಯಾವುದೇ ಬಗೆಯ ದೋಷವೂ ಕೂಡ ಕಳಂಕು ಕೂಡ ಅಂಟುಕೊಳ್ಬಾರದು. ಸ್ತ್ರೀಯವರೊಂದಿಗೆ ಮಾತನಾಡಿದರೂ ಕೂಡ ಅವನು ಅತ್ತೆಯೇ ನಿಷ್ಕಲಂಕನಾಗಿರಬೇಕು. ಅದು ಸತ್ವಪರೀಕ್ಷೆ. ಸಾಧನೆ ಮಾಡಿದ್ದಕ್ಕೆ, ತಪಸ್ಸು ಮಾಡಿದ್ದಕ್ಕೆ ಅದು ಪರೀಕ್ಷೆ. ಕೊನೆವರೆಗೂ ಕೂಡ ಅವನು ಹೆಚ್ಚು ಬಾಗಿರ್ಬೇಕಂತ ಹೇಳಿದ್ರೆ ಅವನು ಸಾಧನೆ ತರತಕ್ಕಂಥ ಅದು ಚೂರು ಬಾಗಿರ್ಬೇಕ ಇಲ್ಲ ಅಂತ ಅರ್ಥ, ನಡೆದಿಲ್ಲ ಅಂತ ಅರ್ಥ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ಸ್ತ್ರೀಯಿಂದ ಭಯ ಏನಿದೆ, ಅವಳು ಅವಳನ್ನು ನಾವು ಚೆನ್ನಾಗಿ ನೋಡಿಕೊಂಡ ಸೇವನದಿಂದ ನೋಡಿಕೊಂಡ್ರೆ ಅವಳು ಅನ್ನಪೂರ್ಣೆ ಆಗಬಲ್ಲಳು. ಅದೇ ಶ್ರೀರಾಮಕೃಷ್ಣರು ರಸದ್ದಾರದಿಂದ ಅವರ ಶ್ರೀಮಂತ ಭಕ್ತ ವರ್ಗದಿಂದ ಸಾಕಷ್ಟು ಹಣವನ್ನು ಉಪಯೋಗಿಸಿ ಸತ್ಕಾರ್ಯಗಳನ್ನು ಮಾಡಿದ್ದಾರೆ. ಅವರೇ ಸ್ವತಃ ಕಾಂಚನವನ್ನ ಅಂದ್ರೆ ಹಣವನ್ನ ಪುಷ್ಪಷ್ಟಿಯಾಗಿ ದಾನ ಮಾಡಿದ್ದಂತಹ ಘಟನೆಗಳು ಇವೆ. ಇವತ್ತು ಸನ್ಯಾಸಿಗಳು ಇಷ್ಟೊಂದು ದೊಡ್ಡ ಮಠವನ್ನು ಕಟ್ಟಿಕೊಂಡಿದ್ದಾರೆ, ಇದೆಲ್ಲ ಯಾವುದರಿಂದ ಆಯ್ತು? ಹಣದಿಂದ ಆಯ್ತು. ಅದರಲ್ಲೂ ಪುರುಷ ವರ್ಗ ಎಷ್ಟು ಮುಂದೆ ಬರಿದೆಯೋ ದಾನ ಮಾಡೋದಕ್ಕೆ, ಸ್ತ್ರೀ ವರ್ಗ ಅಷ್ಟೇ ಸಮ ಪ್ರಮಾಣದಲ್ಲಿ ಮುಂದೆ ಬರಲಿ. ಯಾವಾಗಲೂ ನಾನು ಉದಾಹರಣೆ ಹೇಳ್ತಾ ಇರ್ತೇನೆ, ನಮ್ಮ ಆಶ್ರಮಗಳಲ್ಲಿ ಆಫೀಸ್ಗಳಲ್ಲಿ ಸ್ವಾಮಿಗಳೇ ಪತ್ರ ಕೊಡ್ತಕ್ಕಂತಹ ಕಾಣಿಕೆಗಳನ್ನು ಸ್ವೀಕರಿಸಿ ಅದನ್ನು ಲೆಕ್ಕ ಮಾಡಿ ಬ್ಯಾಂಕಲ್ಲಿ ಕಟ್ಟಿ ಬರ್ತಾರೆ. ಪ್ರತಿದಿನ ಕೈ ಕೇಳಿಸ್ಬೇಕು ಅವನು, ಅದನ್ನು ನೂರು ನೂರು ರೂಪಾಯಿಗಳ ನೋಟನ್ನು ಕಂತೆ ಕಂತೆಗಳನ್ನ ಲೆಕ್ಕ ಮಾಡಬೇಕು. ಸ್ವಾಮಿಗಳೇ ಬ್ರಹ್ಮಚಾರಿಗಳು ಕೂಡ ನಾವು ಅನ್ನೋದಿಲ್ಲ. ಇನ್ನು ಗೃಹಸ್ಥನ ಯಾರು ಆ ಕೆಲಸಕ್ಕೆ ನೇಮಕ ಮಾಡಿಕೊಳ್ಳೋಣ ಅಂತಂದ್ರೆ ಅದು ಬಹಳ ದೂರದ ಮಾತು. ಇವತ್ತು ಎಷ್ಟೆಷ್ಟೋ ಮಠಗಳನ್ನೆಲ್ಲ ನೀವು ಮಠಗಳ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೀವಿ, ಗೃಹಸ್ಥ ಕೈನಲ್ಲಿ ಸಿಕ್ಕಿ ಆ ಹಣದ ದುರ್ವಿನಿಯೋಗ ದುರುಪಯೋಗ ಎಷ್ಟೊಂದು ಆಗ್ತಾ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಉತ್ತರ ಕೊಡಿ. ನೀವು ಅಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡಿದಂತಹ ಹಣವನ್ನ ಭಕ್ತಿಯಿಂದ ಶ್ರೀರಾಮಕೃಷ್ಣ ಪಾದಕ್ಕೆ ಕಾಣಿಕೆಯಾಗಿ ಇಲ್ಲಿ ಅರ್ಪಿಸಿದ್ರೆ ಅದರ ಸದ್ವಿನಿಯೋಗವನ್ನ ನಾವು ಭಕ್ತರ ಮೂಲಕ ಅಥವಾ ಗೃಹಸ್ಥರ ಮೂಲಕ ಪ್ರಾಪಂಚಿಕರ ಮೂಲಕ ಮಾಡಿಸೋದಕ್ಕೆ ನಾವು ಹೊರಡ್ತು ಅಂತ ಹೇಳಿದ್ರೆ ಎಲ್ಲ ಸರ್ಕಾರಿ ಹಣ ಆಗ್ಬಿಡುತ್ತೆ. ಸ್ಯಾಂಕ್ಷನ್ ಆಗೋದೊಂದೇ ಗೊತ್ತು, ಸದ್ವಿನಿಯೋಗ ಆಗೋದು ಯಾರು ಕಾಣದೇ ಕಾಣದೇ ಹಿಂದಿಲ್ಲ. ಅವರಷ್ಟಿದ್ರು ಇವರಷ್ಟಿದ್ರು ಇವರಷ್ಟಿದ್ರು ಎಲ್ಲ ತಿಂದ್ರೆ ಇದನ್ನು ನಾವು ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ದೇವೆ. ಇನ್ನು ಈ ಮಠಗಳಿಗೆ ಬಂದಂತಹ ಹಣ ಎಲ್ಲಿ ಉಳಿದಿತ್ತು, ಎಲ್ಲಿ ಸತ್ಕಾರಿ ಆಗಿತ್ತು, ಆ ಸತ್ಕಾರಿ ಹೇಗೆ ಆಗಿತ್ತು ಆಲೋಚನೆ ಮಾಡಿಬಿಡಿ. ಇವತ್ತು ಬೆಂಗಳೂರು ಆಶ್ರಮದ ಸ್ತ್ರೀ ಭಕ್ತಿಯಿಂದ ಎಷ್ಟೊಂದು ಕೆಲಸ ಕಾರ್ಯಗಳಾಗ್ತಾ ಇವೆ. ರಾಮಕೃಷ್ಣ ಶಾರದಾದೇವಿ ವಿವೇಕಾನಂದರ ಸಂದೇಶ ಪ್ರಚಾರ ಸಂದೇಶ ಪ್ರಚಾರ ಕಾರ್ಯ ಎಷ್ಟೊಂದು ಆಗ್ತಾ ಇದೆ. ಸುಮಾರು ಈಗ ಏಳೆಂಟು ವರ್ಷಗಳಿಂದ ಇತ್ತೀಚೆಗೆ ಮಾತ್ರ ಅದು ವಿಶೇಷವಾಗಿ ನಡೀತಾ ಇದೆ. ಅದಕ್ಕಿಂತ ಮೊದಲು ಬಹಳ ಅಲ್ಪ ಪ್ರಮಾಣದಲ್ಲಿ ನಡೀತಾ ಇತ್ತು, ಈಗ ಬೃಹತ್ ಪ್ರಮಾಣದಲ್ಲಿ ನಡೀಲಿಕ್ಕೆ ಹೊತ್ತಿದೆ. ಕಾರಣ ಏನು? ಆ ಸ್ತ್ರೀಯೊಂದಿಗೆ ಕುಳಿತು ಆ ಕಾರ್ಯಗಳನ್ನೆಲ್ಲ ಯಾವ ರೀತಿಯಲ್ಲಿ ಮಾಡಬೇಕು ಅಂತ ಅನ್ನೋದ್ರ ಬಗ್ಗೆ ವಿಚಾರ ವಿನಿಮಯಗಳನ್ನು ನಡೆಸಿ ಮಾಡಿಸ್ತಾ ಇರೋದಾಗಿದೆ. ಆದ್ದರಿಂದ ಶ್ರೀರಾಮಕೃಷ್ಣ ಹಾಗೆ ಹೇಳಿದ್ರು ಕೂಡ ಅದು ಯಾರಿಗೆ ಯಾವಾಗ ಏನು ಅಂತಂದ್ರೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ನಾವು ಕೂಡ ಅಂತ ಕೆಲಸ ಕಾರ್ಯಗಳು ಏನು ಮಾಡಬೇಕಾಗಿಲ್ಲ ಅಂತ ಕಂಡು ಬಂತು ಅಂತ ಹೇಳಿದ್ರೆ ಕೇವಲ ಇಲ್ಲಿ ದೂರದಿಂದ ಬೇರೆಯೇ ದಾರಿಯಿಂದ ಬಂದು ಇಲ್ಲಿ ವೇದಿಕೆ ಮೇಲೆ ಕೊಡ್ತುಕೊಳ್ಳೋದು, ಹೇಳಬೇಕಾದ ನಾಲ್ಕು ವಾಕ್ಯಗಳನ್ನು ಹೇಳ್ಕೊಳ್ಳೋದು, ಉಪಾಯವಾಗಿ ಯಾರು ಕಾಣದಂತೆ ಹೋಗಿ ಕೊಡ್ತುಕೊಳ್ಳೋದು, ಅಲ್ಲಿ ಅಧ್ಯಯನ ಮಾಡೋದು, ನಮ್ಮ ಪಾಡಿ ನಾವು ಹಾಗೂ ಮಾಡಬೇಕಾದ್ರೆ ನನ್ನ ಪಾಡಿಗೆ ಬಂದೆ ಭಜನೆ ಮಾಡಿದೆ, ನನ್ನ ಪಾಡಿಗೆ ಬಂದೆ ಉಪನ್ಯಾಸ ಮಾಡಿದೆ, ಹೊರಟೇ ಬಿಟ್ಟೆ. ವೈಯಕ್ತಿಕ ಸಂಪರ್ಕವನ್ನು ಕಳಿಸಿದ್ದು ಸಾಧ್ಯವೇ ಇಲ್ಲ, ಆ ಪ್ರಶ್ನೆಯೇ ಬರಲಿಲ್ಲ. ವೈಯಕ್ತಿಕ ಸಂಪರ್ಕ ಬರದೆ ಇತ್ತು ಅಂತ ಹೇಳಿದ್ರೆ ಯಾವ ಲೋಕಹಿತ ಕಾರ್ಯವನ್ನು ಕೂಡ ಮಾಡಿಸೋದಕ್ಕೆ ಸಾಧ್ಯವಾಗುವುದಿಲ್ಲ. ಆಲೋಚನೆ ಮಾಡಿಬಿಡಿ. ಆದ್ರಿಂದ ಅಂತರಂಗವನ್ನು ಗಟ್ಟಿ ಮಾಡಿಕೊಳ್ಬೇಕು, ಲೋಕದ ಜನರೊಡನೆ ನಡೆಸಬೇಕು, ತಾವರೆ ಎಲೆಯ ಮೇಲೆ ಇರತಕ್ಕಂಥ ನೀರಿನ ಪಾದಿಯಲ್ಲಿ ಅಂಟಿಯು ಅಂಟದಂತೆ ಇರಬೇಕು. ಇದನ್ನು ನಾವು ಅಭ್ಯಾಸ ಮಾಡಬೇಕಾಗಿದೆ. ಅದನ್ನು ಮಾಡಿದ್ದಾಯ್ತು, ಅದನ್ನು ಆರ್ಕೆಸ್ಟ್ರೋ ಮಾಡೋದು ಸಾಧ್ಯವಾಯಿತು. ಅದು ಎಲ್ಲಿವರೆಗೆ ಭಗವಂತ ಇಷ್ಟಪಟ್ಟು ಮಾಡಿಸ್ತಾನೋ ಅಲ್ಲಿವರೆಗೆ ನಡೀತಾ ಇರುತ್ತದೆ. ಯಾವಾಗ ಭಗವಂತನ ಇಷ್ಟ ಸಂಬಂಧಪಟ್ಟಂತಹ ಇಷ್ಟ ಇಚ್ಛೆ ನಿಂತು ಹೋಗುತ್ತೋ ಆ ಕ್ಷಣದಲ್ಲಿ ಅದು ನಿಂತು ಹೋಗುತ್ತೆ. ಬಳಿಕ ಶ್ರೀರಾಮಕೃಷ್ಣ ಹೇಳ್ತಾರೆ, ಮೊದಲು ಭಗವಂತನ ಸಾಕ್ಷಾತ್ಕಾರವನ್ನು ಬಳಸಿಕೊಂಡು ಬಳಿಕ ಬೇಕಾದ ಸಂಸ್ಕಾರದಲ್ಲಿ ಇರಬಹುದು. ಇದು ಹಾಲಿನಿಂದ ಬೆಣ್ಣೆಯನ್ನು ತೆಗೆದು ನೀರನ್ನು ಇಟ್ಟಾಗಿ ಜನಕರಾಜ ಮೊದಲು ಬ್ರಹ್ಮಜ್ಞಾನವನ್ನು ಪಡೆದುಕೊಂಡು ಅನಂತರ ಸಂಸಾರದಲ್ಲಿದ್ದ. ಜನಕರಾಜ ಎರಡು ವಿಧದ ವೃತ್ತಿಗಳನ್ನು ತಿರುಗಿಸ್ತಾ ಇದ್ದ, ಒಂದು ಜ್ಞಾನದ್ದು, ಇನ್ನೊಂದು ಕರ್ಮದ್ದು. ಸನ್ಯಾಸಿ ಕರ್ಮ ತ್ಯಾಗ ಮಾಡ್ತಾನೆ. ಆದ್ದರಿಂದ ಆತನ ರಕ್ಷಣೆಗೆ ಒಂದೇ ಕತ್ತಿ ಜ್ಞಾನದ್ದು. ಜನಕರಾಜನ ಹಾಗೆ ಜ್ಞಾನವನ್ನು ಪಡೆದುಕೊಂಡಂತಹ ಸಂಸಾರಿ ಗಿಡದ ಕೆಳಗಡೆಯ ಹಣ್ಣು ಮೇಲ್ಗಡೆಯ ಹಣ್ಣು ಎರಡನ್ನೂ ತಿನ್ನಬಲ್ಲ. ಆದ ಸಾಧು ಸೇವೆ, ಅತಿಥಿ ಸತ್ಕಾರ ಇವೆಲ್ಲವನ್ನೂ ಮಾಡಬಲ್ಲ. ನಾನು ಭಗವಂತನಿಗೆ ಹೇಳ್ತಾ ಇದ್ದೀನಿ, ಹೇ ತಾಯಿ, ನನಗೆ ಒಣಸಾಧು ಆಗೋದಕ್ಕೆ ಇಚ್ಛೆ ಇಲ್ಲ. ನೋಡಿದ್ರ ಮತ್ತಲ್ಲಿಗೆ ಬಂದರು, ನಾವು ಒಣಸಾಧು ಆಗೋದಕ್ಕೆ ಇಷ್ಟ ಇಲ್ಲ ಅಂತ ಬಂದವರಿಗೆ ನಾಲ್ಕು ಬಿಟ್ಟಿ ಬೋಧನೆಗಳನ್ನ ಮಾಡಿ ಕಳೆದುಬಿಟ್ಟರಲ್ಲೇ ಇರೋದು ನನಗೆ ಇಷ್ಟವಿಲ್ಲ ಅಂತ ಅರ್ಥ. ಹಸಿದ ಬಟ್ಟೆಗೆ ಧರ್ಮ ಬೋಧನೆ ಹಾಸ್ಯಾಸ್ಪದ ಎಂದು ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಭಕ್ತರು ಕೂಡ ಹಾಗೆ ಆಶ್ರಮ ಬಂದ್ರೆ ಅವರಿಗೆ ಪ್ರಸಾದ, ಆಗಾಗ ಊಟದ ಪ್ರಸಾದ, ಮಹಾಪ್ರಸಾದ ಅಂತ ಹೆಸರು. ಈ ತರ ಪ್ರಸಾದದ ಮೂಲಕ ಆ ಭಕ್ತರನ್ನ ತಣಿಸುವಂತಹ ಒಂದು ಕಾರ್ಯ ಇದೆ. ಆ ಭಕ್ತರ ಜೀವ ಕಲ್ತಕ್ಕಂತಹದ್ದು ಈ ಮಹಾಪ್ರಸಾದವನ್ನು ಉಂಡು ಯಾವ ಉಪನ್ಯಾಸ ಕೇಳಿದ್ರು ತಣಿಯದಂತಹ ಆ ಜೀವಿಗಳು ಈ ಪ್ರಸಾದದಿಂದ ವಿಶೇಷವಾಗಿ ತಣಿದು ಏನೋ ಒಂದು ಅಮೃತವನ್ನು ಉಂಡವರಂತೆ ಅವರು ಅನುಭವ ಮಾಡಿಕೊಳ್ತಾರೆ. ಎಷ್ಟೋ ಸಲ ನಾನು ನೋಡಿದ್ದೀನಿ, ಅರ್ಧ ಗಂಟೆ ಮುಕ್ಕಾಲು ಗಂಟೆ ಮಾತಾಡಿಯೂ ಕೂಡ ಅವರಿಗೆ ಸಂತೋಷ ಆಗಿರುತ್ತೆ, ಸಂತೋಷವಾಯಿತು ಅಂತ ಏನೋ ಹೇಳ್ತಿರ್ತಾರೆ. ಆದರೆ ಅವರು ಕರ್ಕೊಂಡು ಹೋಗಿ ಸಾಕಷ್ಟು ಪರಿಮಾಣದ ಪ್ರಸಾದವನ್ನು ಅವ್ರ ಕೈಯಲ್ಲಿಟ್ಟಾಗ ಅವ್ರ ಮುಖ ಅರಳದನ್ನು ನೋಡಬೇಕು. ಅವ್ರು ತಿಂದು ಹೊರಡುವ ಹೊತ್ತಿಗೆ ಅವ್ರ ಮನಸ್ಸಿನ ಆನಂದವನ್ನು ಕಾಡಬೇಕು. ನೋಡಿ, ಎಲ್ಲವನ್ನು ಮೀಸಿಬಿಡುತ್ತೆ. ಅದನ್ನೆಲ್ಲ ಕೊಡಬೇಕಾದ್ರೆ ಇಲ್ಲಿ ಇರಬೇಕು, ಇಲ್ಲಿ ಇರಬೇಕು. ಇವರೇ ಕೊಡೋದಲ್ಲಿಂದ ಅದು ಎಲ್ಲಿಂದ ಬರಬೇಕು, ಅದು ಬರಬೇಕು, ಅದು ಎಲ್ಲಿಂದ ಬರಬೇಕೋ ಬರಬೇಕು. ಅದಕ್ಕೆ ಹೇಳ್ತಾರೆ, ಹೇ ತಾಯಿ, ನನಗೆ ಒಣಸಾಗು ಸಾಧು ಆಗೋದಕ್ಕೆ ಇಚ್ಛೆ ಇಲ್ಲ. ಆಗಲಿ, ದೇವರು ನಿನಗೆ ಒಳ್ಳೇದು ಮಾಡಲಿ ಅಂತ ಹೇಳ್ಕೊಂಡು ಬಂದ ಸಾಧು ಆ ಒಣಸಾಧು. ಅದೆಲ್ಲ ಆ ನರೇಂದ್ರ ರಾಖಾರಾದಿಗಳು ಬಂದಾಗ ಅವ್ರ ತಾಯಿಗೆ ರಸಗುಲ್ಲ ಇರ್ತಕ್ಕಂತಹ ನಿಮ್ಮೆಲ್ಲ ಗಮನಿಸಿರ್ಬೋದು ಶ್ರೀರಾಮಕೃಷ್ಣ ಜೀವನ ಚರಿತ್ರೆ. ಎಲ್ಲ ಬಚ್ಚಿಟ್ಟು ಬೇರೆ ಇನ್ನೊಂದು ಕೋಣೆ ಸ್ವಲ್ಪ ಎತ್ತರ ಜಾಗದಲ್ಲಿ ಇರೇ ಇರುವೆ ಹೊತ್ತದ ಹಾಗೆ ಅದನ್ನ ಬಚ್ಚಿಟ್ಟು ಪತ್ರ ತಂದುಕೊಂಡಂತಹ ಸಿಹಿ ನೀರುಗಳನ್ನ ಬಚ್ಚಿಟ್ಟು ಇವರ ಈ ಎಳೆಯ ಭಕ್ತರು ಬಂದಾಗ ಅಂದು ಒಳಗಡೆ ಕರ್ಕೊಂಡು ಹೋಗಿ ಅವರಿಗೆಲ್ಲ ಬಾಯಿಗೆ ಹಾಕಿ ಆಶೀರ್ವಾದ. ಸುಮ್ಮನೆ ಅವರ ಆಧ್ಯಾತ್ಮಿಕ ಆನಂದವನ್ನ ಕೊಟ್ಟರೆ ಸಾಧಾಗುತ್ತೆ? ಏನು ಕೊಟ್ಟು ಕೊಡೋದು ಕಡಿಮೆ ಮಾಡಿದ್ದಾರೆ ಅವರು? ಹಣೆ ಮುಟ್ಟಿ, ನಾಲ್ಗೆ ಮುಟ್ಟಿ, ಎದೆ ಮುಟ್ಟಿ, ಕಾಲಿಟ್ಟು, ಕೈ ಇಟ್ಟು ಬಗೆ ಬಗೆ ಹಾಕಿ ಕೊಟ್ಟರು. ಅಂತಹ ಆನಂದವನ್ನ ಅವರೆಲ್ಲ ಪಡೆದ ಮೇಲೆ ಈ ರಸಗುಲ್ಲ ಎಲ್ಲ ಯಾಕೆ? ಅದು ಇಡಬೇಕಂತೆ, ಅದು ಇರುವೆ ಬಂದಾಗ ನೋಡ್ಕೊಳ್ಬೇಕಂತೆ, ಅದು ಎಷ್ಟು ತಾಪತ್ರಯ. ಆದರೆ ಅದರಲ್ಲೂ ಕೂಡ ಸ್ವಾರಸ್ಯ ಇದೆ. ಅದರಿಂದ ಹೇಳ್ತಾ ಇದ್ದಾರೆ, ಹೇ ತಾಯಿ, ನನಗೆ ಒಣಸಾಗು ಆಗೋದಕ್ಕೆ ಇಚ್ಛೆ ಇಲ್ಲ ಅಂತ. ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ, ಬ್ರಹ್ಮಜ್ಞಾನ ದೊರೆತ ನಂತರ ಊಟೋಪಚಾರಗಳ ವಿಷಯದಲ್ಲಿ ಒಂದು ನಿರ್ದಿಷ್ಟ ನಿಯಮ ಏನು ಇರೋದು? ಹಿಂದಿನ ಕಾಲದ ಬ್ರಹ್ಮಜ್ಞಾನಿ ಋಷಿಗಳು ಬ್ರಹ್ಮಾಂಡದಲ್ಲೇ ಮಗ್ನನಾಗಿದ್ದರಿಂದ ಎಲ್ಲವೂ ತಿಳಿದುಬಿಡ್ತಿದ್ರು. ಹಂದಿ ಮಾಂಸ ಕೂಡ ಅಂದಿವಾಂತ ತಿನ್ನುವರಿಗೆ ಈಗ ಬಹಳ ಬೆಂಬಲಿ. ಅಯ್ಯೋ ನಾನು ಇಲ್ಲಾಂದೆಲ್ಲ ನಿಂತ್ಕೊಂಡು ಆಶ್ರಮ ಬರ್ಬೇಕಾಗಿದೆಯಲ್ಲ. ಆದ್ರೆ ಆಗಿನ ಕಾಲದ ಋಷಿಗಳು, ಬ್ರಹ್ಮಜ್ಞಾನಿ ಋಷಿಗಳು ಕೂಡ ಹಂದಿ ಮಾಂಸ ತಿಂತಾ ಇದ್ರು. ಎತ್ತಿನಕರು ಎತ್ತಿನಕರು ಅಲ್ಲ, ಹಸುವಿನ ಗಂಟು ಕರು. ಭಾರದ್ವಾಜ ಋಷಿಗಳ ಆಶ್ರಮದಲ್ಲೇನೆ ಅತಿಥಿ ಸಂಸ್ಕಾರ ಮಾಡೋದಕ್ಕೋಸ್ಕರ ಆ ಎಲೆಗಳನ್ನ ಬರಿಕೊಟ್ಟು ಕತ್ತರಿಸಿ ನೀರಿಗಾಗಿ ಕತ್ತರಿಸಿ ಅಡಿಗೆ ಮಾಡಿ ಅದನ್ನೆಲ್ಲರೂ ತಿಂದು ತೇಗಿ ಆನಂದ ಪಡ್ತಾ ಇದ್ರಂತೆ. ಮೊನ್ನೆ ತಾನೇ ಒಬ್ಬ ಯುವಕ ಹೇಳ್ತಾ ಇದ್ದ, ಏ ಸ್ವಾಮೀಜಿ ಪ್ರಾಣಿ ಹಿಂಸೆ ಆಗಿರತಕ್ಕಂಥ ಗೆಲ್ಲಿಸೋದಕ್ಕೆ ಆಗೋದೇ ಇಲ್ವೇ ಅಂತ ನೋಡು. ನನಗೆ ಆ ಪ್ರಶ್ನೆಗಳಿಗೆಲ್ಲ ಉತ್ತರ ಬೇಕಾಗಿಲ್ಲ, ನನಗೆ ಸಿಕ್ಕಿದೆ ಅದು ಉತ್ತರ. ನಿನಗೇನಾದ್ರು ಬೇಕಾಗಿದ್ರೆ ನಿಧಾನ ಸಿಗುತ್ತೆ, ಅದಕ್ಕೆ ಉತ್ತರ ಕೊಟ್ಟು ಪೂರೈಸುವಂಥದ್ದೆಲ್ಲ ಈಗ ಹೇಗಿದೆಯೋ ಹಾಗಿರೋದೇ ಸರಿಯಾಗಿದೆ ಅಂತ ಹೇಳಿ ಕಳಿಸ್ಬಿಟ್ಟೆ ಅವನ. ಬ್ರಹ್ಮಜ್ಞಾನ ದೊರೆತ ನಂತರ ಊಟೋಪಚಾರಗಳ ವಿಷಯದಲ್ಲಿ ಒಂದು ನಿರ್ದಿಷ್ಟ ನಿಯಮವೇನು ಇರದು. ಯೇಸು ಕ್ರಿಸ್ತ ಒಂದು ಮಾತಾಡ್ತಾರೆ, ನಮ್ಮ ಬಾಯಿಯೊಳಗೆ ನಾವೇನು ಆಗ್ತೇವೋ ಅದರಿಂದ ನಾವು ಮಡಿಯುವ ಮೈಗೆ ಆಗೋದಲ್ಲ. ನಮ್ಮ ಬಾಯಿಯಿಂದ ಏನು ಹೊರಗೆ ಬರುತ್ತೋ ಅದರಿಂದ ನಾವು ಮಡಿಯೋ ಮೈಗಿಯೋ ಆಗೋದು. ನಮ್ಮ ನಾಲಿಗೆ ಹರಿಬಿಡ್ತೀವಲ್ಲ, ಬಗೆ ಬಗೆಯ ಶ್ರೀಮಾದ ಮಾತುಗಳನ್ನು ಆಡ್ತೀವಲ್ಲ, ಅದರಿಂದ ನಾವು ಮೈಂಡ್ ಆಗುತ್ತೆ. ಕೂದಲ ನಾಲಿಗೆಯರು ಹೀತು ಅಂತ ಹೇಳ್ತಾರೆ, ಬಾಯಿ ಬಿಟ್ಟರು ಬಣ್ಣಗಳು, ಬಾಯಿ ಹಾಕಿದ್ರೆ ಬಣ್ಣಗಳು ಅಂತ ಹೇಳ್ತಕ್ಕಂತ ಮಾತಲ್ಲಿ ಇಲ್ವೇ ನೋಡಿ. ಶ್ರೀರಾಮಕೃಷ್ಣ ಇಂದು ಸನ್ಯಾಸಿ ಅಂದ್ರೆ ಸಾಧಕ ಅಂತ ತಗೊಂಡ್ಬಿಡಿ ಇನ್ನೇನು. ಸಾಧಕ ಮತ್ತು ಸ್ತ್ರೀ ಇದಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಮಾತುಗಳನ್ನ ಹೇಳಿದರು. ಅವರ ಮಾತು ಸಂಪೂರ್ಣ ಸತ್ಯ ಅನ್ನೋದನ್ನ ನಾವು ನಮ್ಮ ಮನಸ್ಸಲ್ಲಿ ಮುದ್ರೆ ಒತ್ಕೊಳ್ಬೇಕು. ಇನ್ನೊಂದು ಮಾತು ಹೇಳಿದ್ರೆ, ನಾನೇನಾದ್ರೂ ಒಂದು ಮಠ ಕಟ್ಟಿದ್ರೆ ಅಲ್ಲಿ ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅಂತ ಕೂಡ ಆಗ್ತಿದ್ದೆ. ಒಂದ್ ವೇಳೆ ಇದ್ರೂ ಕೂಡ ವಿಶೇಷ ದಿನಗಳಲ್ಲಿ ಮಾತ್ರ ಅಂತ. ಆದ್ರೆ ಸ್ತ್ರೀಯರಿಗೆ ಪ್ರವೇಶ ಇಲ್ಲ ಅಂತ ನಾನು ಬೋರ್ಡ್ ಹಾಕೋದು ಅಗೌರವದಿಂದಾಗಿ ಅಲ್ಲ, ಗೌರವ ಭಾವದಿಂದ, ತಿರಸ್ಕಾರದಿಂದ ಖಂಡಿತ ಅಲ್ಲ. ಸ್ತ್ರೀಯರ ಮೇಲಿನ ತಿರಸ್ಕಾರದಿಂದ ಖಂಡಿತ ಅಲ್ಲ, ನನ್ನ ಜನ್ಮದಲ್ಲೇ ಇಲ್ಲ. ಸ್ತ್ರೀಯರನ್ನ ತಿರಸ್ಕರಿಸಿದಂತ ದಿನವೇ ಇಲ್ಲ ನನ್ನ ಜನ್ಮದಲ್ಲಿ. ಆದ್ರೆ ನಾನು ಶ್ರೀರಾಮಕೃಷ್ಣ ಮಾತನ್ನು ಎಷ್ಟು ಮಟ್ಟಿಗೆ ಅನುಮೋದಿತೆ ಅಂತ ಹೇಳಿದ್ರೆ, ನಾನು ಕಟ್ಟಿದ ಮಟ್ಟದಲ್ಲಿ ಸ್ತ್ರೀಯರಿಗೆ ಅವಕಾಶ ಕೊಡೋದಿಲ್ಲ. ಯಾತಕ್ಕೆ ಅಂತಂದ್ರೆ ಅದು ಗೌರವ ಭಾವದಿಂದ. ಯಾತಕ್ಕೆ ಅಲ್ಲಿರ್ತಕ್ಕಂಥ ಆಶ್ರಮವಾದಿಗಳು ಎಲ್ಲರೂ ಒಂದು ಅಪವಿತ್ರ ದೃಷ್ಟಿಯನ್ನ ಆ ಸ್ತ್ರೀಯ ಮೇಲೆ ಹೇರಿದಾಗ ಅವಳಿಗೂ ತೊಂದರೆ ಇವರಿಗೂ ಮಾತ್ರ ಆಗಿಬಿಡುತ್ತಲ್ಲ ಅಂತ ಕಾರಣದಿಂದ ಅಷ್ಟೇ. ಶ್ರೀಮಾತೆ ಶಾರದಾದೇವಿಯವರು ಕೂಡ ಸಾಕ್ಷಾತ್ ಸರಸ್ವತಿ ಅಂತ ಶ್ರೀರಾಮಕೃಷ್ಣ ಹೇಳಿದರು. ಅವಳು ವೇಷ ಪದಕ ಮಾಡ್ಕೊಂಡು ಬಂದಿದ್ದಾಳೆ, ಸಾಮಾನ್ಯವಾದಂತಹ ಶರೀರ ತಂದಿದ್ದಾಳೆ. ಅದಕ್ಕೆ ತಿಳಿದ್ರೆ ಈ ಭಸ್ಮಾಸುರ ಸಂತಾನದವರು ಅವಳನ್ನು ಕಾಮದೃಷ್ಟಿಯಿಂದ ನೋಡ್ತು ಅಂತ ಹೇಳಿದ್ರೆ ಸಂಪೂರ್ಣ ಅದ್ಭುತ ಹೊಂದುತ್ತಾರೆ. ಸಾಮಾನ್ಯ ಸ್ತ್ರೀಯೊಬ್ಬರನ್ನು ಕಾಮದೃಷ್ಟಿಯಿಂದ ನೋಡಿದ್ರೇ ಮನುಷ್ಯ ಅದ್ಭುತ ಹೊಂದ್ತಾ ಇರುವ ಸಂದರ್ಭದಲ್ಲಿ ಇನ್ನು ಸಾಕ್ಷಾತ್ ಜಗನ್ಮಾತೆಯನ್ನೇ ಕಾಮದೃಷ್ಟಿಯಿಂದ ನೋಡಿದ್ಮೇಲೆ ಬದುಕೋದಿಕೊಂಡೆ ಅಂತ ದೃಷ್ಟಿಯಿಂದ ಆ ಜಗನ್ಮಾತೆ ಅತ್ಯಂತ ಗಣಿತದಿಂದ ಹೆಚ್ಚಿನ ಸಾಮಾನ್ಯ ರೂಪದಿಂದ ಬಂದಿದ್ದಾಳೆ ಅಂತ ಮಾತನ್ನು ಶ್ರೀರಾಮ ಹೇಳ್ತಾರೆ. ಅಷ್ಟು ಕಷ್ಟ ಇದೆ ಜಗನ್ಮಾತೆಗೆ ಇಲ್ಲಿ ಗುರುತಿಸಿರ್ತಕ್ಕಂಥ ಅಂಶ ಏನಲ್ಲ. ನಾನು ಈ ಮಠ ಕೊಟ್ಟಿದ್ರೆ ಸ್ತ್ರೀ ಪ್ರವೇಶ ಇಲ್ಲ ಅಂತಕ್ಕಂಥ ಮಾತನ್ನು ಯಾಕೆ ಕೇಳಿದೆ ಅಂತ ಹೇಳಿದ್ರೆ, 12 ವರ್ಷಗಳ ಅವಧಿಯಲ್ಲಿ ಅವರನ್ನ ಪರಿಪೂರ್ಣ ಯೋಗಿಗಳನ್ನಾಗಿ ನಿರ್ಮಾಣ ಮಾಡಬೇಕು. ಕನಿಷ್ಠ ಪಕ್ಷ 12 ವರ್ಷ ಬೇಕು ಈ ಕಲಿಯುವುದರಲ್ಲಿ. ಅದು ಕೂಡ ಪ್ರತಿ ದಿನ ಕಟ್ಟುನಿಟ್ಟಿನ ಸಾಧನೆಯ ಮೂಲಕ ಮಾತ್ರ. ಒಂದು ದಿನ ತಪ್ಪಿದ್ರೆ ಮೂರು ದಿನದಿಂದ 12 ವರ್ಷ. ಒಂದು ದಿನ ಏನಾದರೂ ಮಾನಸಿಕ ಸ್ಖಲನವಾದರೂ ಕೂಡ ಅದರ ಮರುದಿನದಿಂದ 12 ವರ್ಷ ಅವನು ಅಭ್ಯಾಸ ಮಾಡಬೇಕು. ಹೇಳಿದ್ರು ಪ್ರತಿದಿನ ತಪ್ಪದೇ ಮಾಡ್ಕೊಂಡು ಬಂದಿರಬೇಕು. ಆ ಸಂದರ್ಭದಲ್ಲಿ ಒಂದೇ ಒಂದು ದಿನದ ಮಾನಸಿಕ ಸ್ಖಲನ, ದೈಹಿಕ ಅಂತೂ ಇಲ್ಲವೇ ಇಲ್ಲ, ಮಾನಸಿಕ ಸ್ಖಲನಕ್ಕೂ ಕೂಡ ಅವಕಾಶ ಮಾಡಬಾರದು ಅಂತಕ್ಕಂಥ ಅದೃಷ್ಟಿಯಿಂದ ಅಲ್ಲಿ ಸ್ತ್ರೀ ಮುಖಕ್ಕೆ ಅವಕಾಶವಿಲ್ಲ. ಹನ್ನೆರಡು ವರ್ಷದ ನಂತರ ಅವರು ಯಾವಾಗ ಆ ಜ್ಯೋತಿಯ ತರತಕ್ಕಂಥ ಅದು ಬೆಳಗುತ್ತೋ, ಆ ದಿವ್ಯ ಜ್ಞಾನ ತರತಕ್ಕಂಥ ಆಗುತ್ತೋ, ಆಮೇಲೆ ಅಪಾಯ ಇಲ್ಲ. ಆದರೂ ಕೂಡ ಲೋಕ ಶಿಕ್ಷಣ ಕಾರ್ಯಕ್ಕಾಗಿ ಸಂಯಮ ಪೂರ್ಣವಾದಂತಹ ನಡವಳಿಕೆಯನ್ನು ಇಟ್ಕೊಂಡಿರಬೇಕಾಗುತ್ತಾರೆ. ನೋ ಫರ್ದರ್ ಅಂತ ಒಂದು ಮಾತಿದೆ ಇಂಗ್ಲಿಷ್ ನಲ್ಲಿ. ಇಷ್ಟರ ಮಟ್ಟಿಗೆ ನೀನು ಹತ್ತಕ್ಕೆ ಬರಬಹುದು, ಅದಕ್ಕಿಂತ ಹತ್ತ ಬರೋಹಾಗಿಲ್ಲ. ನೋ ಫರ್ದರ್ ಅಂತನ್ನುವ ನೀವು ಇಲ್ಲಿ ಇಟ್ಕೊಂಡೇ ಹೋಗ್ಬೇಕಾಗುತ್ತೆ. ಅದೇ ಲೋಕ ಶಿಕ್ಷಣಕ್ಕಾಗಿ ಬಾಕಿ ಉಳಿದವರು ನೋಡಿದವರು ಏನಂತಾರೋ ಅಂತಕ್ಕಂಥ ಅದೃಷ್ಟಿ ಇರ್ಬೇಕಾಗುತ್ತೆ. ಅಕ್ಕ ಮಹಾದೇವಿ ಹೇಳಿದಾಗೆ ಗಂಡಿಂಗೆ ಹೆಣ್ಣಾಗಿ ಕಾಡಿತ್ತು ಮಾಯೆ, ಹೆಣ್ಣಿಂಗೆ ಗಂಡಾಗಿ ಕಾಡಿತ್ತು ಮಾಯೆ. ಆ ಸ್ತ್ರೀ ಮುಖ ಅಂತಕ್ಕಂಥ ಅದು ಪುರುಷರಿಗೆ ಅದೇನೋ ಕಾಣಿಸುತ್ತದೆ. ಶ್ರೀರಾಮಕೃಷ್ಣ ಹೇಳುವಂತೆ ಯುವತಿಯ ಮುಖದ ಸುತ್ತ ಯುವಕರನ್ನು ಆಕರ್ಷಿಸುವಂತಹ ಕೆಲವು ಅಂಶಗಳಿವೆ. ಅದು ಸುಮ್ಮನೆ ಆಕರ್ಷಿಸ್ತಾ ಇದೆ. ಹಾಗೆ ಯುವತಿಯ ಮನಸ್ಸನ್ನು ಕೂಡ ಯುವಕನ ಮುಖದ ಸುತ್ತ ಇರತಕ್ಕಂತಹ ಒಂದು ಅವರ ಅಂತ ಹೇಳ್ತಾರೆ, ಅದನ್ನ ಒಂದು ಪ್ರಭಾವ ಅದು ಆಕರ್ಷಿಸ್ತಾ ಇರುತ್ತೆ ಅಂತ. ಈ ಸಂಪರ್ಕ ಅಂತ ಹೇಳ್ತಕ್ಕಂಥದ್ದು ಎಷ್ಟು ಬೇರೆ ಇದೆ, ಈಗ ನಮ್ಮನ್ನು ಕಲುಷಿತನಾಗಿ ಮಾಡಿಬಿಡುತ್ತೆ ಅಂತಂದ್ರೆ ಎಂಥ ಸಾಧಕನನ್ನು ಕೂಡ ಬೀಳುತ್ತದೆ ಅಂತಂದ್ರೆ ಚೈನಾ ವಾರ್ಡ್ಗಳಾದಂತಹ ಕುಲು ಮನಾಲಿ ಅಲ್ಲಿ ಹೋಗಿದ್ದಲ್ಲ ನಾನು, ಹಿಮಾಲಯದ ತುಟ್ಟ ತುದಿಯದು ಕುಲು ಮನಾಲಿ. ಕುಲುನಲ್ಲಿ ಒಂದು ನಿತ್ಯಾನಂದ ಏಕಾಂತ ಆಶ್ರಮ ನಾನಿದ್ದೆ ಅಂತ ಹೇಳಿದ್ದಾನೆ. ಅಲ್ಲಿ ಕೆಲವು ಭಕ್ತನ್ನು ಕೇಳಿದೆ, ಇಲ್ಲಿ ಯಾರಾದರೂ ಉತ್ತಮ ಮಟ್ಟದ ಸನ್ಯಾಸಿಗಳಿಗೆ ತೋರಿಸಿ ಅಂತ. ಅದಕ್ಕೆ ತಿಳಿದ ಹಿಮಾಲಯ ನೋಡಿ, ಅಲ್ಲಿ ಎಂತೆಂಥ ಸಾಧುಗಳೆಲ್ಲ ಇರೋದು ಸಾಧ್ಯ, ಎಂತೆಂಥ ಸಂತರು ಇರೋದು ಸಾಧ್ಯ, ಎಂತೆಂಥ ದಿವ್ಯಜ್ಞಾನಿಗಳು ಇರೋದು ಸಾಧ್ಯ. ಯಾಕೆ ತಪಸ್ಸು ತಪಸ್ಸು ತಪಸ್ಸು, ಆ ಒಂದು ಹಿಮ ಪ್ರದೇಶದಲ್ಲಿ ತಪಸ್ಸು ನಿರಾತಂಕವಾಗಿರೋ ಶಾಂತ ತಂಪು ಮನಸ್ಸು ವಿಚಲಿತಗೊಳ್ಳೋದಕ್ಕೆ ಅವಕಾಶವೇ ಇಲ್ಲ. ಆ ಹಿಮದೊಂದಿಗೆ ಈ ಮನಸ್ಸು ಕೂಡ ಹಿಮವಾಗಿಬಿಟ್ಟಿರುತ್ತೆ. ಆದ್ದರಿಂದ ದೊಡ್ಡ ದೊಡ್ಡ ಋಷಿಮುನಿಗಳೆಲ್ಲ ಇರೋದು ಸಾಧ್ಯ ಆಗುತ್ತೆ, ನಾವು ಉತ್ತಮ ಸನ್ಯಾಸಿಗಳಿಗೆ ತೋರಿಸ್ತೀರ ಅಂತ ಕೇಳಿದೆವರನ್ನ. ಅವ್ರು ಹೇಳಿದ್ರು ಒಬ್ಬರೇ ಒಬ್ಬರು ಇಲ್ಲಿ ಇದ್ದಾರೆ, ಆದರೆ ಅವರು ಕೆಲವು ಕಾಲ ಒಳ್ಳೆ ಸನ್ಯಾಸಿಗಳಾಗಿ ಇದ್ದರು, ಆಮೇಲೆ ಜರ್ಮನಿಯಿಂದ ಒಬ್ಬ ಆಚೆ ಸುಮಾರು 20-24 ವಯಸ್ಸಿನ ಮೇನಕ್ಕೆ ಬಂದಿದ್ದು, ಮೇನಕ್ಕೆ ಅಲ್ಲ ಅವಳು ಜರ್ಮನಿ ಹೆಸರು, ಅವಳು ಶಿಷ್ಯಾಗಿ ಬಂದದಂತೆ. ಕೆಲವು ದಿನ ಶಿಷ್ಯ ಚೆನ್ನಾಗೇ ಇದ್ದಂತೆ. ಆಮೇಲೆ ಈ ಭಕ್ತರು ಹೋಗಿ ಮಾತಾಡಿಕೊಟ್ರೆ ಅವರಾಗಲೇ ಮದುವೆ ಆಗಿಬಿಟ್ಟಿದ್ರಂತೆ. ಏನು ಸ್ವಾಮಿಗಳೇ ಈ ಥರ ಮಾಡಿಬಿಟ್ಲ ಅಂತ ಕೇಳಿದ್ರಂತೆ ಇವರು. ಏನಿಲ್ಲ, ಮೊದಲು ಬರೀ ಸನ್ಯಾಸಿ ಆಗಿದ್ದೆ, ಈಗ ಪಾರ್ವತಿ ಪರಮೇಶ್ವರ ಆಗಿದ್ದೇವೆ. ಅವಳು ಪಾರ್ವತಿ, ಅವನು ಪರಮೇಶ್ವರ ಹಿಮಾಲಯದಲ್ಲಿ ಅಲ್ವೇ. ಹಾಗೇನೆ ಇನ್ನೂ ಕೆಲವು ದಿನಗಳ ಮೇಲೆ ಹೋದಾಗ ಗಣೇಶ, ಆಮೇಲೆ ಇನ್ನೊಂದು 2 ವರ್ಷಕ್ಕೆ ಹೋದ್ಮೇಲೆ ಕಾರ್ತಿಕೇಯ ಸಿದ್ಧವಾಗಿದೆ. ಇಂಗ್ಲೀಷ್ನಲ್ಲಿ ಇವರು ತಮಾಷೆ ಮಾಡಿದೆ, ಫಾದರ್ ಮ್ಯಾರೇಜ್ ನನ್ ಅಂತ. ಕ್ರಿಶ್ಚಿಯನ್ ಪಾದ್ರಿಗಳನ್ನ ಫಾದರ್ ಅಂತ ಕರೀತಾರಲ್ಲ, ನನ್ ಅಂತಂದ್ರೆ ಕ್ರಿಶ್ಚಿಯನ್ ಸನ್ಯಾಸಿನಿಯರು ಅವರಿಗೆ ನನ್ ಅಂತ ಕರೆಯುವುದು. ಈ ನನ್ ಅಂತಂದ್ರೆ ಎರಡು ಅರ್ಥ ಇದೆ ಹೇಳಿದೆ ಹೇಳೋದಿಗೆ, ಒಂದು ಎನ್ ಯು ಎನ್ ನನ್, ಇನ್ನೊಂದು ಎನ್ ಓ ಎನ್ ಇ ನನ್, ಅದು ಕೂಡ ನನ್ ಅಂತಲೇ ಹೇಳೋದು, ಇದು ಕೂಡ ನನ್ ಅಂತಲೇ ಹೇಳೋದು. ಈ ಎರಡಕ್ಕೂ ಒಂದೇ ಉಚ್ಚಾರ ಮಾಡಿದ್ರಿಂದ ಎಂತ ಕಷ್ಟ ಆಯ್ತು ಅಂತಂದ್ರೆ ಫಾದರ್ ಮ್ಯಾರೇಜ್ ನನ್ ಅಂತ ತಮಾಷೆ ಮಾಡ್ತಿರ್ತಾರೆ. ನಿಜಕ್ಕೂ ಏನ್ ಬರ್ತಿರ್ತಾರೆ ಅಂತ ಹೇಳಿದ್ರೆ ಎನ್ ಓ ಎನ್ ಇ, ಆ ಪಾದ್ರಿಗಳು ಅಂದ್ರೆ ಕ್ರಿಶ್ಚಿಯನ್ ಸನ್ಯಾಸಿನಿ, ಸನ್ಯಾಸಿಯರು ಮದುವೆ ಆಗೋದು ಇಲ್ಲ ಅಂತ ಮಾತು. ಅದು ಯಾವ ಥರ ಕೇಳ್ತದೆ, ಸುಮ್ಮನೆ ಫಾದರ್ ಮ್ಯಾರೇಜ್ ನನ್ ಅಂತ ಹೇಳಿದ್ರೆ ಯಾವ ಥರ ಕೇಳ್ತದೆ? ಫಾದರು ನನ್ ಅಂದರೆ ಸನ್ಯಾಸಿನಿಯ ಮದುವೆ ಆಗ್ತಾರೆ ಅಂತ ಅರ್ಥ. ಸನ್ಯಾಸಿಗಳು ಆಸ್ಪತ್ರೆ ಕಳಿಸ್ತಾರೆ, ರೋಗಿಗಳ ಶುಶ್ರೂಷೆ ಮಾಡಬೇಕು, ರೋಗಿ ನಾರಾಯಣ ಸೇವೆ ಮಾಡಬೇಕು ಅಂತ. ಸೇವೆ ಮಾಡಬೇಕಾದ್ರೆ ಈ ಸಾಧುಗಳೇ ಸೇವೆ ಮಾಡೋದಕ್ಕೆ ನರ್ಸ್ ಕೊಡ್ಬೇಕಾಗುತ್ತೆ. ನರ್ಸ್ಗಳು ಆಮೇಲೆ ಡಾಕ್ಟರ್ಗಳು ಆಮೇಲೆ ವಾರ್ಡ್ ಬಾಯಿ ಅವರು ಇವರು ಎಲ್ಲ ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಆಮೇಲೆ ಸ್ವಾಮಿಗಳು ಕೂಡ ಸೇರ್ಕೊಂಡು ಸೇವೆ ಮಾಡ್ತಾ ಇರ್ತಾರೆ. ಆಮೇಲೆ ಒಂದಿನ ಆ ನರ್ಸ್ ಪಾಪ ಅವ್ರನ್ನ ನರ್ಸ್ ಮಾಡ್ತಕ್ಕಂತಹ ಇನ್ನೊಬ್ಬರು ಬೇಕಾಗುತ್ತೆ, ಅಂದ್ರೆ ಹೆರಿಗೆ ಮಾಡಿಸೋದಕ್ಕೋಸ್ಕರ. ಆಮೇಲೆ ಒಂದು ಹೇಳಿಕೆ ಕೊಡ್ಬೇಕು, ಹೇಳಿಕೆ ಹೇಳಿಕೆ ಯಾರಿಂದ ನಿಮಗೆ ಪುತ್ರೋತ್ಪತ್ತಿ ಆಯಿತು ಅಂತ. ಅದು ಹೆರಿಗೆ ಮೊದಲು ಅದೆಲ್ಲ ಆಗ್ಬೇಕು. ಆಗ ಅವನು ಹೇಳ್ದಂತೆ ಇದು ಇಂತಹ ಸ್ವಾಮಿಯಿಂದ ಅಂತ. ಅಂದ್ರೆ ಇದು ನಿಮಗೆ ಅಷ್ಟೇನು ಅಲ್ಲ, ಬೇಕಾದಷ್ಟು ಕೇಳಿದ್ರಿ ನೀವು. ಮತ್ತೆ ಇನ್ನೂ ಕೇಳ್ತಾನೇ ಇದ್ದೇವೆ, ಇದೇನು ಮುಗಿಯದ ಕಥೆ ಇಲ್ಲ. ಶ್ರೀರಾಮಕೃಷ್ಣ ಹೇಳಿದ ಮಾತು ಎಷ್ಟು ಸತ್ಯ ಅಂತ ಹೇಳೋದಕ್ಕೋಸ್ಕರ ಈ ಕಥೆ ಇಲ್ಲ. ಮುಂದೆ ನಾನು ನಿಮ್ಗೆ ಮನಸ್ಸಿನ ಮುಂದೆ ತಂದಿರ್ತಾ ಇದ್ದೀನಿ. ಅಟೆ ಸ್ತ್ರೀ ಭಕ್ತಿಯರು ಇನ್ನೊಂದು ವಿಚಾರ ಹೇಳ್ತಾ ಇದ್ದೀನಿ. ಸ್ತ್ರೀ ಭಕ್ತಿಯರು ಭಕ್ತಿ ಭಾವನೆಯಲ್ಲಿ ಬಂದು ಹೊಂಚು ಬಂದಿದ್ದಲೇ ಕಾಣ್ತಾರೆ ಸ್ವಾಮಿಗಳನ್ನ. ಅವ್ರ ಭಕ್ತಿ, ಅವ್ರ ಶ್ರದ್ಧೆ, ಅವ್ರ ವಿಶ್ವಾಸ ಇವನ್ನೆಲ್ಲ ಕಂಡು ಸ್ವಾಮಿಗಳು ಕೂಡ ಬಹಳ ಮೊದಲು ಮೊದಲು ತಾನು ಸ್ವಾಮಿ, ತಾನು ಗುರು ಮತ್ತು ಅವರು ಶಿಷ್ಯೆ ಅಂತ ದೃಷ್ಟಿಯಿಂದನೇ ಹೋಗುತ್ತೇವೆ. ಆದರೆ ಆ ಅಪತ್ವ ಬುದ್ಧಿ ಅಥವಾ ಅಪತ್ವ ಮನಸ್ಸು ಅಂತ ಹೇಳ್ತಕ್ಕಂಥದ್ದು ಯಾವುದೋ ಬೋಲೆಯಲ್ಲಿ ಉಳಿದಿರುತ್ತೆ ನೋಡಿ, ಗೊತ್ತಿಲ್ಲ ನೋಡಿ ಯಾವ ಬೋಲೆಯಲ್ಲಿ ಯಾವ ವಿಶಾಚಿ ಕೊಡ್ತಿರುತ್ತೋ ಗೊತ್ತಿರಲ್ಲ. ಆ ಅಪತ್ವ ಬುದ್ಧಿಯ ಸನ್ಯಾಸಿ ಕಾಲಕ್ರಮದಲ್ಲಿ ಭಕ್ತಿಯಲ್ಲಿ ಭಕ್ತಿಯನ್ನು ಕಾಣೋದು ಬಿಟ್ಟು ಹೆಣ್ಣನ್ನು ಕಾಣೋದು ಶುರು ಮಾಡ್ತಾನೆ. ಸಕಾಲದಲ್ಲಿ ಪತನ ಎಷ್ಟೋ ಜನ ಯುವ ಸನ್ಯಾಸಿಗಳು, ಎಷ್ಟೋ ಜನ ಬ್ರಹ್ಮಚಾರಿಗಳು ನನ್ನನ್ನು ಕೇಳ್ತಾ ಇರ್ತಾರೆ, ಸ್ವಾಮೀಜಿ ಎಷ್ಟೋ ಬರಲಿ ಹೆಂಗಸರಿಂದ ನಾವು ಮಾತಾಡಲೇಬೇಕಾಗುತ್ತೆ ಈಗ ಬುಕ್ ಸ್ಟಾಲ್ ಉದಾಹರಣೆಗೆ. ಇನ್ನೂ ಸೇವಾ ಕಾರ್ಯ ಅಂತ ಅಂತಿರ್ತಾರೆ, ಎಷ್ಟೋ ಬರ್ತಾ ಇರುವಾಗ ಸ್ತ್ರೀಯರು ಪುರುಷರು ಎಲ್ಲ ಬರ್ತಾ ಇರುವಾಗ ಅವನ್ನೆಲ್ಲ ಕಂಡು ಮಾತಾಡಬೇಕಾಗುತ್ತೆ, ಮುಖ ಕಂಡು ಮಾತಾಡಬೇಕು ಅಂತ ಎಲ್ಲ ಕರೆಕರೆ ಅಂತ ಮಾತಾಡ್ತಾ ಅವ್ರು ತಮಾಷೆ ಮಾಡ್ತಿರ್ತಾರೆ. ಆದರೆ ಮುಖ ಕಂಡು ಮಾತಾಡಬೇಕು ಕಂಡ್ರೆ ಮನಸ್ಸು ಕಷ್ಟ ಆಗುತ್ತೆ, ಏನ್ ಮಾಡೋದು ಸ್ವಾಮೀಜಿ ಅಂತ ಕರ್ತಿದ್ರು. ಅವರಿಗೆ ನಾನು ಹೇಳ್ತಾ ಇರ್ತೀನಿ, ಅವ್ರು ಕುಂಭ ನೋಡ್ಕೊಂಡು ಮಾತಾಡಿದ್ರು. ಕುಂಕುಮ ಒಂದೊಂದು ಮಾತಾಡಿದಾಗ ಏನಾಗುತ್ತೆ, ಮನಸ್ಸು ಅಷ್ಟು ವಿಚಲಿತವಾಗೋದಿಲ್ಲ. ಎರಡು ಕಾರಣದಿಂದಾಗಿ, ಕಣ್ಣಿಗೆ ಕಣ್ಣು ಸೇರಿದಾಗ ಮಾತ್ರ ಮನಸ್ಸು ಮಿಲಾಯಿಸುತ್ತೆ. ಮನಸ್ಸು ಮಿಲಾಯಿಸಿದಾಗ ಆಮೇಲೆ ಅಲ್ಲೆಲ್ಲ ಭೂಕಂಪ ನಡೆಯಕ್ಕೆ ಶುರು ಆಗುತ್ತೆ. ಈ ಕುಂಕುಮವನ್ನು ಕಂಡಾಗ ಆ ಅಪಾಯ ಇರುವುದಿಲ್ಲ. ಇನ್ನೊಂದು ಉಪಾಯ ಇದೆ, ಅದರಲ್ಲಿ ಏನಂತ ಹೇಳಿದ್ರೆ ಅದು ಜಗನ್ಮಾತೆಯ ಸಂಕೇತ. ಕುಂಕುಮ ಸ್ವರೂಪಗಳು ಅದರಿಂದ ಕುಂಕುಮ ಬೇರೆ ಜಗನ್ಮಾತೆ ಬೇರೆ ಅಲ್ಲ, ಅದರಿಂದ ಕುಂಕುಮನೇ ನೋಡ್ತಾ ಇತ್ತು ಅಂತ ಜಗನ್ಮಾತೆ ಅಂತ ಮಾತಾಡ್ತಾ ಇದೆ ಅಂತಕ್ಕಂಥ ಭಾವನೆ ತಂದ್ಕೊಳ್ಳೋದು ಸುಲಭವಾಗುತ್ತೆ. ಯಾಕೆ ಇದೆಲ್ಲ ಎಚ್ಚರಿಕೆ ಮಾಡ್ಕೋಬೇಕಾಗಿದೆ ಅಂತ ಹೇಳಿದ್ರೆ, ಶ್ರೀರಾಮಕೃಷ್ಣ ಹೇಳಿದಾಗೆ ನಮ್ಮ ಪೆಟ್ರೋಲ್ ಇದೆಯಲ್ಲ, ಪೆಟ್ರೋಲ್ ಅದನ್ನ ತುಂಬಿಕೊಂಡು ಹೋಗ್ತಾ ಇರ್ತಾರೆ ಲಾರಿಗಳಲ್ಲಿ, ಅಕ್ಕಪಕ್ಕದಲ್ಲೆಲ್ಲ ಬರೆದಿಟ್ಟಿರ್ತಾರೆ, ಹೈಲಿ ಇನ್ಫ್ಲೇಮಬಲ್ ಅಂತ. ಗಂಡು ಹೆಣ್ಣು ಹತ್ರ ಹತ್ರ ಇತ್ತು ಅಂತ ಹೇಳಿದ್ರೆ ಹೈಲಿ ಇನ್ಫ್ಲೇಮಬಲ್, ಯಾವ ಕ್ಷಣ ಬೇಕು ಹತ್ಕೊಂಡ್ಬಿಡುತ್ತೆ ಗೊತ್ತಿಲ್ಲ. ಬಹಳ ಬೇಗ ಪತ್ತಿ ಕೊರಿಯುವಂತಹ ಪರಿಸ್ಥಿತಿ, ಅದರಿಂದ ದೂರ, ಅದರಿಂದ ಎಚ್ಚರ. ನೋಡಿ ಆ ದೈವೇಂದ್ರಿಯದಲ್ಲಿ ಸ್ವರ್ಗದಲ್ಲಿ, ಈ ಆಗಿನದಲ್ಲಿ, ಈ ಭೂಮಿನಲ್ಲಿ ಯಾವುದೋ ಕುಟೀರದಲ್ಲಿ ಪಾಪ ಅವರು ಪಾಡಿಗಳು ಆ ಗೌತಮ ಮುನಿಯೊಂದಿಗೆ ಶಾಂತವಾಗಿ ನಡೆಸ್ಕೊಂಡು ಬರ್ತಾ ಇದ್ರು. ಅಲ್ಲಿಂದ ಅವಳು ಬಂದ್ಬಿಟ್ಟಿದ್ದಾನೆ, ಈ ರಾವಣ ಇದಲ್ಲ, ರಾವಣ ಸುಮ್ಮನೆ ಸೀತಾಮಾತೆಯ ಸೌಂದರ್ಯದ ವರ್ಣೆಯನ್ನ ಕಿವಿಯಲ್ಲಿ ಕೇಳಿದಷ್ಟು ಅಷ್ಟೇ, ಎಲ್ಲ ಭೋಗ ಭಾಗ್ಯಗಳನ್ನು ಬಿಟ್ಟು ಓಡ ಬಂದ. ಈಗೆಲ್ಲ ನಡೀತೇ ನಿಜ, ಆದರೆ ಒಂದು ವಿಚಾರ ನಾವು ನೆನಪಿಟ್ಕೊಳ್ತು, ನಗೋದಕ್ಕೆ ಏನೋ ಚೆನ್ನಾಗಿರುತ್ತೆ ಹೇ ಬಿದ್ದ ನೋಡಿದ ಅಂತ ನಗೋದಕ್ಕೆ ಏನೋ ಚೆನ್ನಾಗಿರುತ್ತೆ, ಅಂಥ ದುಷ್ಟ ಅವನು ಹೀಗೆಲ್ಲ ಮಾಡ್ಬೋದ ಅವನು ಅಂತ ನಾವು ಅವನ್ನೆಲ್ಲ ಹಳಿಬಹುದು. ಡಿ ವಿ ಜಿ ಅವರು ತಮ್ಮ ಮಂಗುತಿ ಬಂದ ಕಥದಲ್ಲಿ ಒಂದು ಕೆಲವು ವಾಕ್ಯಗಳು ಬಂದಿದ್ದಾರೆ, ಬಹಳ ಸ್ವಾಚಿತ್ರವಾಗಿದೆ. ರಾವಣನ ಹಳಿಯುವವನೇ ಜೀವವನೇ ಬಿಸುಡಿಸುವ ಲಾವಣ್ಯವೆಂತಹುದು, ನೋವು ಅದೆಂತಹುದು, ಬೇವದವ ಪಟ್ಟು ತಿಳಿ ತಿಳಿದು ಹಳಿಯುವಡೆ ಹಳಿ ಗಾವಿಲನ ಗಳಹೇನು ಸಿಂಹ. ರಾವಣನನ್ನ ಅವನಂತವನು ಇಂಥ ಒಂದು ಹಳಿ ಪಟ್ಟಿದೆಯಲ್ಲ, ಅಂತಹ ಗಂಡು ಶರೀರದ ಹೃದಯವನ್ನೇ ಅಲ್ಲಾಡಿಸುವಂತಹ ಈ ಲಾವಣ್ಯ ಬದಂತಿರ್ಬೋದು. ಅದನ್ನು ಕಂಡಾಗ ಸ್ವಲ್ಪವೂ ಸಂಯಮವನ್ನು ತಂದುಕೊಳ್ಳಲು ಸಾಧ್ಯವಿಲ್ಲಿರ್ತಕ್ಕಂತಹ ಅವನ ನೋವು, ಒಳಗಡೆ ಇರತಕ್ಕಂತಹ ನೋವು ಬದಂತಿರ್ಬೋದು, ಕಷ್ಟಪಟ್ಟು ತಿಳಿಯೋ ತಿಳಿದು ಹಳೆಯೋ ಒಳೆ ಹಳಿ ಹಂಚಿಕೊಂಡು ಹೇಳಿ, ಎಷ್ಟು ಕಷ್ಟಪಟ್ಟು ಅವನ ಅಂತ ಸ್ಥಿತಿಗೆ ಬಿದ್ದ ಅಂತದನ್ನು ಹಂಚ್ಕೊಂಡು ಬೆಳೆದಿದ್ರೆ ಒಂದು ಬೆಳೆ ಹೇಳಿ. ಗಾಗಲಿನ ಗಳ ಹೇನು ಮಂಕುತಿಮ್ಮ, ಗಾಗಲ ಅಂದ್ರೆ ಗಮಾರ ಅಂತ, ಮೂರ್ಖ ಶಿಕಾಮಣಿ, ಮೂರ್ಖ ಶಿಕಾಮಣಿಯಾಗಿ ಸುಮ್ಮನೆ ಬಾಯಿಗೆ ಬಂದಂತೆ ನೀನು ಮಾತಾಡಿದೆ ಅಂತ ಅಂತ. ಸ್ವತಃ ಇವನಾದರೂ ಇವನಾದರೂ ಕೂಡ ಏನಾದರೂ ಅಪ್ಪಟ ಚೆನ್ನೆ ಅವ್ರು ಹೇಳ್ತಾರೆ ಮಂಕುತಿಮ್ಮನ ಕದ್ದದಲ್ಲಿ, ಪಾಪವೆಂಬುದೇನು ಸುಲಭ ಸಾಧನೆ ಅಲ್ಲ, ತಾಪದಿನ ಬೇಯದವನ್ ಅದ ನೆನಪವಲ್ಲ, ಪಾಪಿ ಆಳದ ದಡದಿ ನಿಂತಾತ ನರಿವನೆ ಪಾಪಿ ಎದೆಯೊಳಕ್ಕೆ ಇಳಿಯೋ ಮಂಕುತಿಮ್ಮ. ಪಾಪ ಅಂತ ಮಾಡ್ತಾರಲ್ಲ ಅದೇನು ಸುಲು ಸುಲಭವಾಗಿ ಮಾಡಿಬಿಡ್ತಾರೇನೋ, ವಿರಾಜಾರವಾಗಿ ಮಾಡ್ತಾರೇನೋ, ಎಷ್ಟೊಂದು ಕುದೀತ ಒಳಗಡೆ ಆ ಒಂದು ಕಾರ್ಯಕ್ಕೆ ಅವನು ಕೈ ಹಾಕಬೇಕಾದ ಮೊದಲೇ ಎಷ್ಟೊಂದು ಒದ್ದಾಟ ನಡೆದಿರ್ತದೆ ಅವನಲ್ಲಿ. ಅದರಿಂದ ಸ್ವಲ್ಪ ಸಾಧನೆಯೇನಲ್ಲ ಅದು, ತಾಪದಿಂದ ಬೆಂದು ಬೆಂದು ಬೆಂದು ಇನ್ನು ನಾನು ತಾಳಾರಿ ಅಂತ ಅದನ್ನು ಮಾಡಿಬಿಡ್ತಾನೆ, ಪಾಪ ಕಾರ್ಯವನ್ನು ಮಾಡಿಬಿಡ್ತಾನು. ವಾಪಿಯ ಆಳವ ದಡದೇ ನಿಂತ ಆತನು ಅರಿವನೇ, ಪಾಪಿ ಅಂತಂದ್ರೆ ಬಾವಿ, ಬಾವಿ ಬಾವಿಯ ಆಳವನ್ನ ದಡದೇ ನಿಂತಿರ್ತಕ್ಕಂಥವನು ಅರಿವಲ್ಲನೇ, ಅದೆಷ್ಟು ಆಳಬೇಕಿದೆ ಅಂತ. ಆದ್ದರಿಂದ ಪಾಪಿಯ ಎದೆಯೊಳಕ್ಕೆ ಇಳಿಯೋ ಮಂಕುತಿಮ್ಮ, ಪಾಪಿಯ ಎದೆಯೊಳಕ್ಕೆ ಇಳಿದು ಅವನು ಎಷ್ಟು ಕಷ್ಟಪಟ್ಟ ಅಂತ ಅದನ್ನು ನೋಡಿಯ. ಬಾಲಕಿ ಒಬ್ಬ ಇದ್ದಾನೆ, ಅವನೆಲ್ಲರೂ ಕೂಡ ಬೈಯೋರೆ ತಿಳಿಯೋರೆ, ಸ್ವತಃ ಇವರು ಬಹಳ ನಿರ್ಮಲರು ಅಂತನ್ನ ಹಾಗೆ ಕೇಳ್ತಾ ಇದ್ದಾರೆ. ಬಾಲಕಿಯವರು ಆಗ್ರಹ ಅನುಕೋಮ, ಬಾಲಕಿಯವಳು ಆಗ್ರಹವಂತವರೇ ನಿರ್ಮಲ ನಾನು, ಸ್ವತಃ ತಾವು ಪರಿಶುದ್ಧರಾಗಿಟ್ಕೊಂಡು ಅವ್ರನ್ನ ತಿರಸ್ಕಾರ, ಸ್ವತಃ ಪರಿಶುದ್ಧರಾಗಿರುವವರು ಕೂಡ ಅದನ್ನು ತಿರಸ್ಕರಿಸಿಲ್ಲ, ತಾನು ಹೋಗಿರ್ತವರು. ಯಾಕೆ ಆತ್ಮದ ಪರಿಕತೆಯ ನಲಿಕವರೇ ನಾವು, ಆತ್ಮ ಅಂದ್ರೆ ಜೀವ, ಎಷ್ಟು ಜನ್ಮಗಳಿಂದ ನಾವು ಹೆಚ್ಚು ಬಂದು ಯಾವ್ಯಾವ ಜನ್ಮದಲ್ಲಿ ಎಷ್ಟೆಷ್ಟು ದುಷ್ಟಕಾರ್ಯಗಳನ್ನು ಯಾವ್ಯಾವ ಮೂಲೆಯಲ್ಲಿ ಹೇಗೆ ಹೇಗೆ ಮಾಡಿಕೊಟ್ಟಿರ್ತಕ್ಕಂಥ ಲೆಕ್ಕಾಚಾರ ನಮಗೆ ಬೇಕೇನು, ಆತ್ಮದ ಪರಿಕತೆಯನ್ನು ಅರಿತವರೇ ನಾವು. ಸೋದ ದುರ್ಬಲಿಗೆ ಸಲ್ಲುವುದು ನಮ್ಮ ಅನುಕಂಪ, ದುರ್ಬಲಿ ಆ ದುರ್ಬಲ ಕ್ಷಣಗಳಲ್ಲಿ ಅವನು ಸೋತ ಹೋಗಿರ್ತಾನೆ, ಅವನನ್ನ ನಾವು ಸಹಾನುಭೂತಿಯನ್ನು ನೋಡಬೇಕು, ಅವನಿಗೆ ನಮ್ಮ ಸಹಾನುಭೂತಿ ಸಲ್ಲುತ್ತೆ. ನೀತಿ ನಿಂದೆಯೋಳು ಇರದು, ನಿಂದೆ ಮಾಡಿದ ಮಾತ್ರಕ್ಕೆ ಇವನೊಬ್ಬ ನೀತಿವಂತ ಅಂತೇನಾಗೋದಿಲ್ಲ, ನಿಂದೆ ಮಾಡಿರುತ್ತಿವಲ್ಲ ನೀತಿವಂತ ಅಂತ ಹೇಳೋಕೆ ಆಗೋದಿಲ್ಲ, ನಿಂದೆ ಮಾಡದೇ ನೀತಿಯ ದಾರಿ ತಪ್ಪಿಸುತ್ತಾನೇ ಇಲ್ಲ ಎಂದ ಅದ್ಭುತವಾದಂತಹ ಮಾತು. ನೀತಿ ನಿಂದೆಯವರು ಇರದು ಮಂಕುತಿಮ್ಮ. ಯೇಸು ಕ್ರಿಸ್ತನ ಬೆಳಿಗ್ಗೆ ಒಬ್ಬ ಆಕೆಯನ್ನು ಕರ್ಕೊಂಡು ಬಂದರು, ಯೇಸು ಕ್ರಿಸ್ತನ ಪರೀಕ್ಷೆ ಮಾಡೋಕ್ಕೋಸ್ಕರ ಆಕೆ ದಾರಿ ತಪ್ಪಿದೆ ಕರ್ಕೊಂಡು ಬಂದಿರ್ತಾರೆ. ನೋಡು ಇವಳು ದಾರಿ ತಪ್ಪಿದವಳು. ಇವಳಿಗೆ ನಮ್ಮ ಶಾಸ್ತ್ರದ ಪ್ರಕಾರ ಕಲ್ಲೇಟ್ ತನ್ನ ಮೂಲಕ ಸಾವು. ಕಲ್ಲೇಟಿನಿಂದ ಇವಳು ಸಾಯಿಸ್ಬೇಕು. ಆದ್ರೆ ನಮ್ಮ ಶಾಸ್ತ್ರ ಹೇಳ್ತದೆ, ನೀನೇನು ಹೇಳ್ತೀನಿ ಹೇಳಿ ಕೃಷ್ಣ ಒಂದು ಮಾತು ಹೇಳ್ತಂತೆ ನಿಜ ನೀವು ಹೇಳಿದ್ದು. ಶಾಸ್ತ್ರದ ಪ್ರಕಾರ ಅವಳಿಗೀಗ ಕಲ್ಲೇಟ್ ಬೀಳ್ಬೇಕು. ಎಲ್ಲರಲ್ಲಿ ತಗೊಳ್ಬೇಡ, ಪ್ರತಿಯೊಬ್ಬರು ಕೂಡ ಒಂದು ಕಲ್ಲೇಟ್ ಹಾಕ್ಬೋದು. ಆದ್ರೆ ಒಂದು ವಿಚಾರ, ನಿಮ್ಮಲ್ಲಿ ಯಾರು ಏನು ಪಾಪ ಇವರ ಒಂದನ್ನು ಮಾಡಿಲ್ವೋ ಅವರು ಮೊದಲನೇ ಕಲ್ಲನ್ನು ಹೇಳಿದ್ರು. ಹಾಗಂತ ಹೇಳ್ಬಿಟ್ಟು ತಲೆ ಕೆಳಗೆ ಹಾಕೊಂಡು ನೆಲವನ್ನ ತನ್ನ ಕಾಲದಿಂದ ಕೆರಿತಾಳ. ನೆಲವನ್ನೇ ನೋಡ್ತಾ ನಿಂತಿರ್ತಂತೆ. ಒಂದೆರಡು ನಿಮಿಷ ಆಗುತ್ತೆ ತಲೆ ಎತ್ತಿ ನೋಡ್ತಾನೆ, ಓ ಪ್ರಗತಿ ಕೂಡ ಇಲ್ಲ. ಅವಳು ಅಷ್ಟೊಳಗೆ ಸಂಪೂರ್ಣ ಪರಿವರ್ತನೆ ಹೊಂದಿ ಅವಳಿಗೆ ಅವನ ಪಾದಕ್ಕೆ ಹೆಚ್ಚಾಗಿ ರಕ್ಷಣೆ ಮಾಡಬೇಕು ಅಂತ. ಆಮೇಲೆ ಅವಳಿಗೆ ಬೋಧನೆ ಕೊಟ್ಕೊಳ್ತಾನೆ ಅವಚಾರ ಪ್ರತ್ಯೇಕ. ಅಂತೂ ಅವಳಿಗೆ ಮೊದಲ ಕಲ್ಲ ಇಟ್ಟಿದ್ದಂಥವರು ಆ ಗೂಪರಲ್ಲಿ ಆ ಗೂರು ಇಲ್ಲಿದ್ದಂತೆ ಎಲ್ಲ ಆತ್ಮವಿಶ್ಲೇಷಣೆ ಮಾಡಿ ನೋಡ್ಕೊಂಡ್ರು. ತಮ್ ತಮ್ದು ತಮ್ ತಮ್ಗೆ ನೆನಪಾಯ್ತು. ಅದು ಕೂಡ ಆ ಸಂತೋಷದ ಮುಂದೆ ಎಲ್ಲ ನೆನಪಾಗ್ಬಿಡುತ್ತೆ. ಎಲ್ಲ ಒಬ್ಬರ ಒಬ್ಬೊಬ್ಬರಾಗಿ ಅವ್ರ ಮುಖ ಇವರು ನೋಡ್ಕೊಂಡು ಇವ್ರ ಮುಖ ಅವ್ರು ನೋಡ್ಕೊಂಡು ಅಥವಾ ಅವ್ರ ಮುಖ ಇವ್ರು ನೋಡದೆ ಇವ್ರ ಮುಖ ಅವ್ರು ನೋಡದೆ ಹೊರಟು. ಅದರಿಂದ ಶ್ರೀರಾಮಕೃಷ್ಣ ಹೇಳಿದ್ರು ಸಾಧಕರು ಎಚ್ಚರವಾಗಿರ್ಬೇಕು ಅಂತ ಅಷ್ಟೇನೆ. ಬಿದ್ದವರು ನೋಡಿ ತಿರಸ್ಕರಿಸಬೇಕು ಅಂತ ಅವರೇನು ಹೇಳ್ಕೊಡ್ಲಿಲ್ಲ ನಮಗೆ. ಅಷ್ಟೇ ಅಲ್ಲ, ಯಾವಾಗ ನಾವು ಪಾಪನ ಮುಗಿದವರನ್ನು ನೋಡಿ ನೋಡಿ ತಿರಸ್ಕರಿಸ್ತೇವೋ ನಮಗೆ ಅಂತ ಒಂದು ಸ್ಥಿತಿ ಯಾವತ್ತಾದ್ರೂ ಒಂದು ಒದಗದೇ ಇರೋದೇ ಇಲ್ಲ. ಇದನ್ನು ನಾನು ಪ್ರತ್ಯಕ್ಷವಾಗಿ ಕಂಡಿದ್ದೇನೆ. ನಮ್ಮಲ್ಲಿ ಒಬ್ಬ ಯುವಕ ಬರ್ತಾ ಇದ್ದ ಸುಮಾರು 20 ವರ್ಷಗಳಿಂದ ಕಲೆ ಬಹಳ ಜ್ಯೋತಿ ಯುವಕ ಮಾತುಕತೆ ಎಲ್ಲ ಬಹಳ ಜೋರು. ಯಾಕಂದ್ರೆ ಅವನು ಬಹಳ ಪರಿಶುದ್ಧ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದ್ದಂತ ವ್ಯಕ್ತಿ. ಒಬ್ಬ ಸನ್ಯಾಸಿಯನ್ನು ಗುರುತಾಗಿ ಅವನು ಹೇಳಿದ ಸ್ವಾಮೀಜಿ ಆ ಸನ್ಯಾಸಿಗಳು ಹೆಂಗಸನ್ನು ವಿಶೇಷವಾಗಿ ಕುಳಿಸಿಕೊಂಡು ಅವರಿಗೆಲ್ಲ ಭಗವದ್ಗೀತೆ ಹೇಳ್ತಾ ಇರ್ತಾರೆ. ಅವ್ರು ಹೇಳ್ತಕ್ಕಂಥ ಅರೀತಿ ಅವ್ರು ಹೇಳ್ತಕ್ಕಂಥ ಅರೀತಿ ನನ್ನ ಸ್ವಲ್ಪ ಒಪ್ಪಿಗೆ ಆಗಲಿಲ್ಲ. ಅದು ಕೂಡ ಕಡಿಮೆ ನಡೆಸಲು ಹೆಚ್ಚು ಹೆಂಗಸರು ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಕೂತ್ಕೊಂಡು ಆ ರೀತಿಯಲ್ಲಿ ಮಾತಾಡ್ತಕ್ಕಂಥ ನಾನು ಇಷ್ಟವಾಗುವುದಿಲ್ಲ. ಹಾಗೆ ಹೀಗೆ ಅಂತ 24 ಏನೇನೋ ಹೇಳ್ತಾ ಇದ್ದೆ. ಅದೇ ರೀತಿ 3 ವೇಳೆ ನಾನು ಹೇಳಿದೆ ಅಂದ್ರೆ ನಿಮಗೆ ಅಷ್ಟೇನು ಇಷ್ಟ ಆಗಲಿ ಹೋಯ್ತು ಅಂತ ಹೇಳಿ ಹಾಗೆ ಆ ಜಾಗ ಬಿಟ್ಟು 3 ದೂರ ಹೋಗ್ತಾ ಇತ್ತು. ಒಂದು ವೇಳೆ ನಿಮ್ಮ ಮಾತು ನಾ ಸಾಧು ಏನಾದ್ರು ಕೇಳ್ತಾರೆ ಅಂತ ನಾವು ಕಣ್ಣು ಬಂತು ಅಂತಂದ್ರೆ ನೀವು ಒಂದು 4 ಜನ ಹೋಗಿ ಸೇರಿ ಸ್ವಾಮಿಗಳ ಹತ್ರ ಹೇಳಿ ನೀವು ಮಾಡ್ತಿರೋದು ನಮಗೇನು ಒಪ್ಪಿ ಆಗ್ತಾ ಇಲ್ಲ, ದಯವಿಟ್ಟು ಇದನ್ನು ಕಿತ್ಕೋಬೇಕು ಅಂತ ಹೇಳಿದ್ದು ಹೇಳಿ. ಒಂದು ವೇಳೆ ಹೇಳಿದ್ರೆ ಕೇಳೋದಿಲ್ಲ ಅಂತ ಕಂಡು ಬಂತು ಅಂದ್ರೆ ನೀವು ಆ ದಾರಿ ಬಿಟ್ಟು ಬೇರೆ ಕಡೆ ಹೋಗಿ ಅಥವಾ ಇಲ್ಲಿಗೆ ಬಂದಿರಬೇಕಾದ್ರೆ ಅಷ್ಟೇನು ಮನಸ್ಸಿಗೆ ಹಚ್ಕೊಳ್ಬೇಕಾಗಿಲ್ಲ. ನೀವು ನಿಮ್ಮ ಮಚಾವಣೆ ನೀವು ನೋಡ್ಕೊಳ್ಳಿ ಹಾಗೆ ಅಂತ ಹೇಳಿ ಅವರು ಅದನ್ನು ಕೇಳಿಕೊಂಡು ಆಗಿನ ಸ್ವಾಮಿ ನೀವು ಕೊಟ್ಟೋದೆ ಹೋಗುವೊತ್ತಿಗೆ ನಾನು ಅವ್ರಿಗೆ ನೋಡಿದೆ ಇಷ್ಟೊಂದು ಜೋತಿಗೆ ಬಂದು ಇವ್ರು ಹೇಳಲ್ಲ ಇವರೇನು ಬಹಳ ಸುರಕ್ಷಿತವಾಗಿರ್ತಕ್ಕಂಥವ್ರ ಅಂತ ಮನೆ ಒಂದು ಆಲೋಚನೆ ತಲೆಗಳು ಬಂತು ಅಷ್ಟೇ. ಹಾಗೆಯೇ ತಾಯಿ ಕೆಲವು ತಿಂಗಳುಗಳೇ ಇರ್ಬೋದು ಹತ್ತಿರ ಒಂದು ವರ್ಷವೇ ಆಯ್ತು ಅಂತ ಅನ್ಬೋದು. ಹೆಚ್ಚು ಕಡಿಮೆ ಅವರು ಬಂದಿದ್ದಾರೆ ನಾನು ಬಂದಿದ್ದೇನೆ ಅಂತ ಅನ್ಬೋದು. ಒಂದಾದ ದಿನ ಇದೇ ಕಟ್ಟಡದ 2 ಗಂಟೆ ಇರತಕ್ಕಂಥ ಮಾವಿನ ಬರದ ಹುಡುಗಲ್ಲಿ ಅದೇ ವ್ಯಕ್ತಿ ಒಂದು ಚಿಕ್ಕ ಬಾಳೆಹಣ್ಣನ್ನು ತೆಗೆದುಕೊಂಡು ಬಂದು ನನಗೆ ಕೊಟ್ಟು ಉದ್ದಂಡ ನಮಸ್ಕಾರ ಮಾಡಿ ಸ್ವಾಮೀಜಿ ನನ್ನ ಮನಸ್ಸನ್ನ ಬಹಳ ದೊಡ್ಡ ಒಂದು ವ್ಯಥೆ ಒಂದು ಬಾಧಿಸ್ತಾ ಇದೆ. ಮುಖ್ಯವಾಗಿ ಆ ಕಾಮಕ್ಕೆ ಸಂಬಂಧಪಟ್ಟಂತಹದ್ದು. ಇಲ್ಲಿವರೆಗೆ ನನಗೆ ಆ ಥರ ತೊಂದರೆ ಆಗ್ತಾ ಇರಲಿಲ್ಲ. ಹೇಗೋ ಮಾಡಿ ತಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇತ್ತು, ಈಗ ತಡೆಯಲಾರದ ರೀತಿಯಲ್ಲಿ ಅದನ್ನು ನನಗೆ ತೊಂದರೆ ಕೊಡ್ತಾ ಇದೆ. ಆಮೇಲೆ ಅವನ್ನ ಬೇರೆ ಯಾರು ಕರ್ಕೊಂಡು ಹೋಗಿ ಕೆಲವು ಸಮಾಧಾನದ ಮಾತುಗಳನ್ನೆಲ್ಲ ಹೇಳಿ ಕಳಿಸ್ಕೊಟ್ಟಿರ್ತಾಯ್ತು. ಆಗ ನನ್ನ ಮನಸ್ಸಲ್ಲಿ ಅಂದ್ಕೊಂಡೆ ಎಲ್ಲ ಎಲ್ಲ ಅವ್ರು ನಾನು ಏನು ಅಂದ್ಕೊಂಡು ಅದೇ ರೀತಿಯಲ್ಲಿ ಆಗ್ಬೇಕಾಗ್ತದೆ. ಆದ್ರಿಂದ ಪಾತನ ಹೊಂದಿದವರ ಬಗ್ಗೆ ನಮ್ಮ ಮಂಕೋತಿ ಮನ ಗ್ರಂಥದಲ್ಲಿ ಶ್ರೀಮಾನ್ ಡಿವಿಜಿ ಅವರು ಹೇಳಿದಂತೆ ಸೋತ ದುರ್ಬಲಿಗೆ ಸಲ್ಲುವುದು ಸಲ್ಲುವುದು ನಮ್ಮ ಅನುಕಂಪೆ ನೀತಿ ನಿಂದೆಯವರು ಇರಲು ನಮ್ಮನ್ನು ನಾವು ರಕ್ಷಣೆ ಮಾಡಿಕೊಳ್ಬೇಕಾದ್ರೂ ಕೂಡ ಇನ್ನೊಬ್ಬರ ದೋಷವನ್ನು ನೋಡೋದಕ್ಕೆ ಹೋಗ್ಬಾರ್ದು. ಒಂದ್ ವೇಳೆ ಕ್ಷೀಣ ಬಿದ್ದರೂ ಕೂಡ ಶ್ರೀರಾಮಕೃಷ್ಣ ಪರಮಾತ್ಮನಲ್ಲೇ ಪ್ರಾರ್ಥನೆ ಮಾಡಿಕೊಂಡು, ಶ್ರೀರಾಮಕೃಷ್ಣ ಭಕ್ತರ ಶ್ರೀರಾಮಕೃಷ್ಣನಲ್ಲೇ ಪ್ರಾರ್ಥನೆ ಮಾಡಿಕೊಂಡು ಅವರಿಗೆ ಸಹಿಸುವ ಶಕ್ತಿ ಕೊಡು, ಅವನ್ನು ಉದ್ಧಾರ ಮಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು, ನಾವು ಅಂತ ಒಂದು ಪತ್ರಕ್ಕೆ ಗುರಿ ಹರಿದಂತೆ ಕಾಪಾಡಪ್ಪ ಅಂತ ಪ್ರಾರ್ಥನೆ ಮಾಡಿಕೊಂಡು ಬಚಾಯಿಸಿಕೊಳ್ಳುವಂತ ಒಂದು ಹರಿ ನೋಡ್ಕೊಳ್ಬೇಕು. ಅಂತೂ ಅತ್ಯಂತ ಕಷ್ಟಕರವಾದಂತಹ ವಿಚಾರ ಇದೆ ಸಾಧಕರ ವಿಷಯದಲ್ಲಿ. ಯಾವುದದು? ಈ ಜಿಹ್ವೇಂದ್ರಿಯ ಮತ್ತು ಗುಹ್ಯೇಂದ್ರಿಯ, ಅಥವಾ ಈ ರತನೇಂದ್ರಿಯ ಹಾಗೂ ಈ ಜನನೇಂದ್ರಿಯ, ಇವುಗಳನ್ನ ಸಂಭಾಳಿಸಿಕೊಳ್ತಕ್ಕಂತಹದ್ದು ಒಂದು ಗೌರವವಾದಂತಹ ಕೆಲಸ. ಬಹಳ ದೊಡ್ಡ ಸಾಧನೆ ಅಂದ್ರೆ ಅದೇ ಬಸವಣ್ಣ ಹೇಳಿದ್ರು, ಅವರಿಗೆಲ್ಲ ಬುದ್ಧಿ ಹೇಳುವ ಬದಲು ನಿನ್ನ ತನ್ನ ನೀ ಸಂಭಾಳಿಸಿಕೊಳ್ಳಯ್ಯ, ನಿನ್ನ ಶರೀರಕ್ಕೆ ನೀನು ಸಮಾಧಾನ ಹೇಳಯ್ಯ, ನಿನ್ನ ಮನಸ್ಸಿಗೆ ನೀನು ಸಮಾಧಾನ ಹೇಳಯ್ಯ, ನಿನ್ನ ನೀ ನೋಡ್ಕೊಳ್ಳಯ್ಯ ಅಂತ ಮಾತು ಅಂತ ಮಾತು. ಆದ್ರಿಂದ ಶ್ರೀರಾಮಕೃಷ್ಣ ಇಷ್ಟೊಂದು ಮಾತು ಹೇಳಿದ್ರು ಕೂಡ ಸಂದರ್ಭೋಚಿತವಾಗಿ ಅವುಗಳನ್ನು ನಾವು ನಮ್ಮ ಜೀವನ ಅನುಭವಗಳ ಮೂಲಕ ಅದರ ಎಲ್ಲ ಮುಖಗಳನ್ನು ಕೂಡ ನೋಡಿಕೊಂಡು ಒಂದು ಸಮಗ್ರ ದೃಷ್ಟಿಯಿಂದ ನೋಡಿ ಅದಕ್ಕನುಸಾರವಾಗಿ ನಮ್ಮನ್ನು ಬಚಾಯಿಸಿಕೊಂಡು ಇನ್ನೊಬ್ಬರನ್ನು ಬಚಾಯಿಸಿ ಹೇಗೋ ಉಪಾಯದಿಂದ ನಮ್ಮ ಸಾಧನೆಯನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕಾಗುತ್ತದೆ. ಎಲ್ಲ ಅಹಂಕಾರಗಳಿಗಿಂತ ಕೂಡ ನಾನೊಬ್ಬ ಪವಿತ್ರಾತ್ಮ, ನಾನೊಬ್ಬ ಬಹಳ ಶುದ್ಧ, ಏನು ಶುದ್ಧ ನಾನು ಅಂತಲ್ಲ, ಈ ಒಂದು ದುರ ಅಹಂಕಾರ ಇದೆಯಲ್ಲ ಇದಷ್ಟು ಭಯಂಕರ ಇದೆ, ಯಾರೂ ಇಲ್ಲ ಪಾಪಿ ಇದ್ದಾನಲ್ಲ ಅವನು ಬಹಳ ಬೇಗ ಎತ್ಕೊಂಡು ಬಿಡ್ತಾನೆ. ಹೇ ಪರಮಾತ್ಮ ನೀನಲ್ಲದೆ ನನಗೆ ಬೇರೆ ಯಾರು ದಾರಿ ಇಲ್ಲ, ನಾನು ಮಾಡದೇ ಇರ್ತಕ್ಕಂಥ ಅಪರಾಧವೇ ಇಲ್ಲ, ನೀನಲ್ಲದೆ ನನಗೆ ಬೇರೆ ಯಾರು ನೀನು ಬಂದು ಇಲ್ಲೇ ಇಲ್ಲ ರಕ್ಷಣೆ ಮಾಡು ಅಂತ ಒಂದೇ ತಮ್ಮನ್ನ ಅಡ್ಡ ಬಿಡ್ತಾನೆ ನೋಡಿ. ಆ ಹುಡುಗಂತ ಮುಂದೆ ಸಾಧ್ಯ ಇರಲಿಲ್ಲ, ಕರೆಗೆ ಬಿಟ್ಟು ಇವನ್ನ ಅದೇನಿದ್ದಾನಲ್ಲ ಏನು ಇರು ಇರು ಇರು ಏನೋ ನಿನ್ ಮೇಲೆ ಗೊತ್ತಿರ್ತಲ್ಲ ಏನು ಸಾಕ್ಷಾತ್ಕಾರ ಮಾಡ್ಬೇಕು ಮಾಡು ನೋಡೋಣ ನೋಡೋಣ ಒಂದು ತಮಾಷೆ ನೋಡ್ತಾ ಇರ್ತಾರೆ. ಆ ಕಡೆಗೆ ಒಂದು ಸಾಕ್ಷಾತ್ಕಾರವೂ ಇಲ್ಲದೆ ಈ ಕಡೆ ಲೌಕಿಕ ಭೋಗವೂ ಇಲ್ಲದೆ ಸುಮ್ಮನೆ ಒದಾಡ್ತಾ ಇದ್ದಾರೆ. ಅದರಿಂದ ಈ ಬಗ್ಗೆ ಪಾಪ ಅನುಭವಿಸುವಂತಹ ಒಂದು ಬಗೆಯಿಂದ ಲಾಭದಾಯಕ ಜನಕ್ಕೆ ದೈನ್ಯತೆ ಸಲ್ಲಿಸಿದಂತ ಬರುತ್ತೆ. ಆ ದೈನ್ಯತೆಯನ್ನು ಸಲ್ಲಿಸಿದಂತಹ ಅದನ್ನು ಶುದ್ಧ ಜೀವಿಗಳು ಕೂಡ ಏನಾದರೂ ಪಡ್ಕೊಂಡ ಪಕ್ಷದಲ್ಲಿ ಅವರಿಗೆ ಉದ್ಧಾರ. ಹೀಗೆ ಎಷ್ಟೊಂದು ದೃಷ್ಟಿಯಿಂದ ನೋಡೋದಕ್ಕೆಲ್ಲ ಇದೆ ನೋಡಿ, ಈ ಮಾತುಗಳೆಲ್ಲ ಸುಮ್ಮನೆ ಮೂರು ಬಂದ್ರೆ ಆಗಲಿಲ್ಲ, ಸುಮ್ಮನೆ ಕಣ್ಣು ಮಿಟ್ಟಿಸಿದ್ರೆ ಆಗಲಿಲ್ಲ, ಸುಮ್ಮನೆ ಕಣ್ಣನ್ನು ಮುಚ್ಚಿಕೊಂಡ್ರೂ ಆಗೋದಿಲ್ಲ, ತೆರೆದ ಕಣ್ಣಿನಿಂದ ನೋಡಬೇಕಾಗುತ್ತೆ, ಕೋಲಂಕಷ ಪರಿಚಯವನ್ನು ಮಾಡಿಕೊಳ್ಬೇಕಾಗುತ್ತೆ. ಹಿಡಿದು ಹೊಡೆದು ಹೊಡೆ ಐ ಗಾಳಿಗಳನ್ನ ಗಳ ಹೇಳಿ ನೋಡ್ಕೊತೀವಿ ನಾನು ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿತೇನೆ. ಮೂರು ದಿನ ಶ್ರೀರಾಮ ಸುಖತೆಯಿಂದ ಮುಂದಿನ ಶನಿವಾರ ಮುಂದುವರಿಸುತ್ತೇನೆ.